ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ನಿಷೇಧ. ಮತ್ತು ಗುರು ಪೂರ್ಣಿಮೆ ಅಂಗವಾಗಿ ಕೈವಾರ ಕ್ಷೇತ್ರದಲ್ಲಿ ನಾಳೆಯಿಂದ ನಿರಂತರ 72 ಗಂಟೆಗಳ ಸಂಗೀತೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮೈಸೂರು FM 100.6. ಸಮಯ 6:50. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆ ಯಾವಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ, ನೀವು ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವನ ಮಹೋತ್ಸವವನ್ನು ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಫುಲ್ ಶೆಟ್ಟಿ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ವನ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ಈಗ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ನನ್ನ ಜೊತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇದ್ದಾರೆ ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಂಕರೇಗೌಡರು. ನಮಸ್ಕಾರ ಶಂಕರೇಗೌಡ್ರೆ. ನಮಸ್ಕಾರ ಸರ್. ಹಾಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಪ್ರಫುಲ್ ಶೆಟ್ಟಿ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಪ್ರಫುಲ್ ಶೆಟ್ಟಿ ಅವರು. ಸರ್ ನಮಸ್ತೆ. ಕೇಳುಗರೆ, ನೀವೀಗ ನಮಗೆ ಕರೆ ಮಾಡಬಹುದು. ವನ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ, ಇಲಾಖೆಯ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾವು ಪ್ರಶ್ನೆಗಳನ್ನು ಕೇಳಬಹುದು, ಸೂಕ್ತ ಉತ್ತರಗಳನ್ನು ಪಡೆದುಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀವಿ, ಬರೆದುಕೊಳ್ಳಿ. 251582 251582. ಮೈಸೂರಿನ STD ಕ್ರಮ ಸಂಖ್ಯೆ 0821. ಮೊದಲ ದೂರವಾಣಿ ಕರೆ. ನಮಸ್ತೆ, ಆಕಾಶವಾಣಿ. ಯಾರು, ಎಲ್ಲಿಂದ ಮಾತಾಡ್ತೀರಪ್ಪ? ನಮಸ್ಕಾರ ಸರ್, ಹೇಳಿ ಸರ್, ಯಾರು, ಎಲ್ಲಿ ಮಾತಾಡಿ ಸರ್, ಮುಂದಕ್ಕೆ. ಯಾರು, ರಾಜಣ್ಣ? ಎಲ್ಲಿಂದ ಕರೆ ಮಾಡ್ತೀರಿ ರಾಜಣ್ಣ ಅವರೇ? ನಿಮ್ ಲೈನ್ ಕಟ್ ಆಗ್ತಾ ಇದೆ, ಎಲ್ಲಿಂದ ಕರೆ ಮಾಡ್ತೀರಿ? ಕೈಗೊಂಡಿದ್ದೀರಾ ಸರ್? ಅಲ್ಲಪ್ಪ, ಎಲ್ಲಿಂದ ಫೋನ್ ಮಾಡ್ತಿದ್ದೀರಿ? ಮೈಸೂರಿಂದ? ಹೇಳಿ ಹೇಳಿ, ಏನ್ ಪ್ರಶ್ನೆ ಕೇಳಿ. ವನ ಮಹೋತ್ಸವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಬೇಕು ಸರ್ಕಾರ ಸರ್. ಇದ್ರ ಬಗ್ಗೆ ಏನಾದ್ರು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್ಕಾರ ಸರ್? ಹೌದು, ಈಗಾಗಲೇ. ನಮಸ್ಕಾರ ರಾಜಣ್ಣವ್ರೆ. ಸರ್ ಮಾತಾಡಿ. ಈಗಾಗಲೇ ಸರ್ಕಾರದ ವತಿಯಿಂದ ಏನು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು, ಪ್ಲಾಸ್ಟಿಕ್ ಬಳಕೆನ ನಿಷೇಧ ಮಾಡಬೇಕು ಅಂತ, ಏಕೆ ಬಳಕೆ ಪ್ಲಾಸ್ಟಿಕ್ಕನ್ನು ಅದರ ಅಂಗವಾಗಿ ಈಗ ನಾವು ಮೈಸೂರು ನಗರದಲ್ಲಿ ಪ್ರಮುಖವಾಗಿ ನೀವು ಚಾಮುಂಡಿ ಬೆಟ್ಟದಲ್ಲಿ ಈಗೆಲ್ಲ ನೋಡ್ತಾ ಇರ್ಬೋದು ಪೇಪರ್ಗಳೆಲ್ಲ ಸಂಪೂರ್ಣ ನಿಷೇಧವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ನಿಷೇಧಿಸಲಾಗಿದೆ. ಮತ್ತು ಫ್ರೀಕ್ವೆಂಟಾಗಿ ಅವಾಗವಾಗ ಎಲ್ಲಿ ಈ ಕೆಲವೊಂದು ನಿಷೇಧಿತ ವಸ್ತುಗಳನ್ನ ಮಾರ್ತಾರೆ ಏಕಬಳಕೆ ಪ್ಲಾಸ್ಟಿಕ್ಗಳನ್ನ, ಅದನ್ನು ನಮ್ಮ ಪರಿಸರ ಇಲಾಖೆಯಿಂದ ಅವರು ಒಂದು ರೈಡ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಡೀತಾ ಇರ್ತಿದೆ. ರಾಜಣ್ಣ ಅವರೇ ಒಳ್ಳೆಯದು. ರಾಜಣ್ಣ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ವೆಂಕಟೇಶ್ ಅಂತ, ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಕಸಬಾವಳಿ ದಕ್ಷಿಣ ಗ್ರಾಮ. ಹೇಳಿ ವೆಂಕಟೇಶ್. ಅಧಿಕಾರಿಗಳಿಗೂ ಮತ್ತು ಕೇಶವ ಮೂರ್ತಿಗೆ ನಮಸ್ಕಾರ. ಸರ್, ನಂದು ಎರಡು ಪ್ರಶ್ನೆ ಇದೆ. ಈಗ ಸಾಮಾಜಿಕ ಅರಣ್ಯ ಅಂತ ಇದು ಮಾಡಿದಿರಲ್ಲ, ಈಗ ಮರ ಕಡಿತಾರಲ್ಲ ಅವರು, ಎಷ್ಟು ಮರ ನೆಡ್ತಾರೆ? ಈಗ ನಮ್ಮ ಈಗ ಕಾಸಿಗೆಯಿಂದ ಸಿಕ್ಕಾಪಟ್ಟೆ ಮರ ಕಡಿತಾರಲ್ಲ, ಈಗ ಅವ್ರಿಗೆ ಏನ್ ಮಾಡ್ತಾರೆ ಸರ್? ನಾವು ರೈತರು ಏನೇನೋ ಮಾಡ್ತೀವಿ, ಮತ್ತೆ ಇಂಡಸ್ಟ್ರಿಯಲ್ ಏರಿಯಾದವರು ಎಷ್ಟು ಮರ ನೆಡ್ತಾರೆ ಅಂತ ನಮ್ಮೊಂದು ಇದು ಸರ್. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ಕಾರ. ಈಗ ನಾವು ಈ ವರ್ಷ ಸಾಮಾಜಿಕ ಅರಣ್ಯ ಇಲಾಖೆ ವಿಭಾಗದ ವತಿಯಿಂದಲೇ ಮೈಸೂರು ಜಿಲ್ಲೆಯಲ್ಲಿ ನಾವು ಸುಮಾರು 200,000 ಸಸಿಗಳನ್ನ ನೆಡ್ತಾ ಇದ್ದೀವಿ. ಅದೇ ಥರ ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಪ್ರಾದೇಶಿಕ ವಿಭಾಗ ಮತ್ತು ಹುಣಸೂರು ಪ್ರಾದೇಶಿಕ ವಿಭಾಗಕ್ಕೂ ಕೂಡ ಅವರು ಒಂದು 4,00,000 ಸಸಿಗಳನ್ನ ಕೂಡ ಅವರು ನೆಡ್ತಾ ಇದ್ದಾರೆ. ನೀವೇನು ಹೇಳಿದ್ರಿ ಮರ ಕಡಿಯೋರ ಬಗ್ಗೆ ಏನು ಕ್ರಮ ತಗೊಳ್ತೀರಿ ಅಂತ? ಅವರು ಮರ ಮಾಮೂಲಿ ಕಾಸ್ತಿಯವ್ರು ಕಡಿತಾರಲ್ಲ ಸರ್, ಈಗ ಒಂದು ಮರ ಕಡಿದ್ರೆ ಇಷ್ಟು ಮರ ನೆಡಬೇಕು ಅಂತ ನಿಮ್ಮ ಇದ್ರಲ್ಲಿ ಐತೆ. ಅವ್ರು ಏನು ನೆಡ್ತಾ ಇಲ್ಲ ಸರ್, ಮಾಮೂಲಿ ಇರೋ ಹಳೆ ಮರಗಳೆಲ್ಲ ಕಟಾವ್ ಮಾಡ್ತಾವ್ರೆ. ಅದು ಈ ರೋಡ್ ರಸ್ತೆ ಅಗಲೀಕರಣ ಇರ್ಬೋದು, ಮತ್ತೆ ಇನ್ನೊಂದ್ ಇರ್ಬೋದು, ಅದ್ರ ನೆಪದಲ್ಲಿ ಮರ ಕಡಿತಾವ್ರೆ. ಈಗ ಅದ್ರ ಬದಲು ಮರ ನೆಡ್ಬೇಕಲ್ಲ ಸರ್, ಅವ್ರು ಏನ್ ಮಾಡ್ತಾವ್ರೆ ಸರ್ ಅವರು? ಹೌದು, ಈಗ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವರು ಒಂದು ಮರಕ್ಕೆ 10 ಸಸಿಗಳನ್ನ ನೆಡಬೇಕು ಅಥವಾ ಅದಕ್ಕೆ ಆಗುವಂತ ಅಷ್ಟು ತಗಲುವಂತ ಹಣವನ್ನ ನಮಗೆ ಸರ್ಕಾರಕ್ಕೆ ಅವರು ಒಂದು ಡೆಪಾಸಿಟ್ ಮಾಡ್ತಾರೆ. ಅದೆಲ್ಲ ಕಟ್ಟಿದ ಮೇಲೆ ನಾವು ಸಂಬಂಧಿಸಿದ ಇಲಾಖೆಗೆ ನಾವು ಅವರಿಗೆ ಒಂದು ಎನ್ಒ ಸಿಯನ್ನು ಕೊಡೋದು ಅಥವಾ ಆರಾಧನ ಪ್ರಕ್ರಿಯೆ ಕೈಗೊಳ್ಳುವುದು. ಅದೇನಾಗುತ್ತೆ ಅಂದ್ರೆ ಒಂದು ಸರಿ ನಿಮ್ಗೆ ಹಣ ಕಟ್ಬಿಡ್ತಾರೆ ಸರಿ ಸರ್, ಅವ್ರ ಮರನ ನೆಟ್ಟಿ ಎಲ್ಲಿ ಬೆಳೆಸ್ತಾ ಇದಾರೆ ಸರ್? ಬೆಳೆಸ್ತಾ ಇಲ್ಲ ಸರ್, ಅವ್ರು ಯಾರು ಬೆಳೆಸಲ್ಲ. ಇರೋ ಹಳೆ ಮರಗಳೆಲ್ಲ ಕರ್ದಿ ಹಾಳು ಮಾಡ್ತಾ ಇದ್ರೆ ಹೊರತು ಈಗ ಅವ್ರು ಹೊಸದಾಗಿ ಮರ ನೆಡ್ತಾ ಇಲ್ಲ ಸರ್. ಅದಕ್ಕೆ ನೀವು ಇದು ಹೇಳಿ ಸರ್, ಉತ್ತರ ಹೇಳಿ. ಅದನ್ನೇ ವೆಂಕಟೇಶ್ ಅವರೇ, ಏನಾಗುತ್ತೆ ಅವ್ರು ಒಂದು ಸರ ಹಣ ಕಟ್ಟಿದ್ಮೇಲೆ ಅದು ಕಾಂಪನ್ಸೇಟ್ರಿ ಅಫಾರೆಸ್ಟೇಷನ್ ಅಂತ, ಬದಲಿ ಅರಣ್ಯೀಕರಣ ಅಂತ ನಾವೇನು ಮಾಡ್ತೀವಿ, ಅದೇ ಜಾಗದಲ್ಲಿ ಬಂದು ನೆಡಬೇಕು ಅಂತಿರಲಿಲ್ಲ. ಆ ಭಾಗದಲ್ಲಿ ಎಲ್ಲಿ ನಮಗೆ ಆ ಒಂದು ಗಿಡಗಳನ್ನ ನೆಡಲಿಕ್ಕೆ ನಮಗೆ ಅವಕಾಶ ಇದೆ ಅಲ್ಲಿ ನಾವು ಖಾಲಿ ಜಾಗಗಳಲ್ಲಿ ಮರಗಳು ನೆಡಕ್ಕೆ ಕಾರ್ಯಕ್ರಮ ರೂಪಿಸ್ಕೊಂಡು ನಾವು ಬೆಳೆಸಲೇಬೇಕು. ಅದು 10 ವರ್ಷದ ತನಕ ಅದು ಸ್ಯಾಟಲೈಟಿಂದನೇ ಕೂಡ ಈಗೆಲ್ಲ ಮಾನಿಟರ್ ಮಾಡುವಂಥ ಕೂಡ ವ್ಯವಸ್ಥೆ ಇದೆ. ಒಂದು ಸರಿ ನಾವು ಈಗ 100 ಮರವನ್ನು ಕಡಿದ್ರೆ ಅದಕ್ಕೆ ಒಂದು 1,000 ಮರನ ಬೆಳೆಸುವಂಥದ್ದನ್ನು ಬದ್ಧತೆಯನ್ನು ನಾವು ಸರ್ಕಾರದಲ್ಲಿ ಫಾಲೋಅಪ್ ಮಾಡಿ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ 10 ವರ್ಷದ ತನಕ ಮಾನಿಟರ್ ಮಾಡ್ತಾರೆ. ಅದು ಮರ ಆಗಲೇಬೇಕು ಆಗೋ ತನಕ ಬಿಡೋದಿಲ್ಲ. ತಮ್ಮ ಒಂದು ಸಂಶಯ ಏನಂದ್ರೆ ಅದೇ ಜಾಗದಲ್ಲಿ ಬೆಳೆಸಿದಿಲ್ಲ ಅಂತ. ಒಂದು ಸಾರಿ ಅದು ಆ ರೋಡ್ ಅದೇ ಜಾಗದಲ್ಲಿ ಏನು ಬೆಳೆಸಬೇಕಾಗಿಲ್ಲ ಸರ್. ಅವರು ನಮ್ಮ ಖಾಸಗಿಯವರು ಏನ್ ಮಾಡ್ತಾವ್ರೆ, ಹಳೆ ಮರ 60 ವರ್ಷ 70 ವರ್ಷದ ಮರ ಕಟಾವ್ ಮಾಡಿದ್ಮೇಲೆ ಅವರೆಲ್ಲೂ ಮರ ಇಡ್ತಾ ಇಲ್ಲ ಸರ್ ಅವರು ಖಾಸಗಿಯವರು. ಅದ್ರ ಬಗ್ಗೆ ಹೆಚ್ಚೆಚ್ಚು ಸ್ವಲ್ಪ ತಗೊಳ್ಳೋಂಗೆ ಒಂದು ಜಾಗೃತಿಯನ್ನು ಮೂಡಿಸೋಣ, ನಾವು ನೀವು ಎಲ್ಲರೂ ಒಟ್ಟುಗೂಡಿ ಮಾಡಬೇಕಾದ ನಾವು ಮಾಡೋಣ ವೆಂಕಟೇಶ್ ಅವರು. ಅದು ಕೂಡ ಒಳ್ಳೇದು ವೆಂಕಟೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ ಸರ್? ತಾಲೂಕು ಸೋತ್ರೆಯಲ್ಲಿ ಮಹದೇಶ್ ಶೆಟ್ರ. ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಹೇಳಿ ಮಹದೇಶ್ ಶೆಟ್ರೆ. ಗಿಡ ಮರಗಳನ್ನ ಒಣಪಾದಕರು ಬಹಳ ಗಿಡಗಳನ್ನ ಸಾಕಿದ್ದಾರೆ, ಬೆಳವಣಿಗೆ ಚೆನ್ನಾಗಿ. ನಾನು ಅರಣ್ಯ ಇಲಾಖೆಗೆ ನಾನು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳೇ. ಧನ್ಯವಾದಗಳು ಮಧುಶಿತ್ರ. ನೀವೇನ್ ಹೇಳಿದ್ರಿ ಇನ್ನೊಂದ್ಸರಿ ಹೇಳಿ, ಕರೆಕ್ಟ್ ಆಗಿ ಕೇಳಲಿಲ್ಲ ಸರ್. ನಾನು 5 ವರ್ಷದಿಂದ ರಸ್ತೆ ಬದಿಗಳು ಸಸಿಗಳನ್ನ ನೋಡ್ತಾನೆ ಇದ್ದೀನಿ. ಬಹಳ ಅಚ್ಚುಕಟ್ಟಾಗಿ ನೆಟ್ಟವಿಂದ ಇಲ್ಲಿವರೆಗೂ ಆ ಸಸಿಗಳನ್ನ ಪೋಷಣೆ ಮಾಡಿ ಒಣಪಾಲಕರು ಗಿಡಗಳನ್ನ ಅಚ್ಚುಕಟ್ಟಾಗಿ ಬೆಳೆಸಿದ್ದಾರೆ ರಸ್ತೆ ಬದಿಗಳಲ್ಲಿ. ಪ್ರಶ್ನೆ ಕೇಳಿ, ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಪ್ರಶ್ನೆ ಏನು ತಮ್ದು? ಪ್ರಶ್ನೆ ಏನಂತಂದ್ರೆ, ಮನೆ ಮಾಡ್ಕೊತೀನಿ ಅಧಿಕಾರಿಗಳಲ್ಲಿ, ಮತ್ತೆ ಗಿಡಗಳನ್ನ ನೆಡುವಾಗ ಹಣ್ಣಿನ ಗಿಡಗಳನ್ನ ಸ್ವಲ್ಪ ನೆಡಕ್ಕೆ ಆದ್ಯತೆ ಕೊಡಿ ಅಂತ ತಮ್ಮಲ್ಲಿ ಬೇಡ್ಕೊತೀನಿ. ನಮಸ್ಕಾರ ಮಧು ಶೆಟ್ರೆ, ಈಗಾಗಲೇ ನಾವು ಕಾರ್ಯಕ್ರಮ ನಮಸ್ಕಾರ ಈಗಾಗಲೇ ನಾವು ಈಗೇನು ನಾವು ಬೆಳೀತಾ ಇದ್ದೀವಿ, ಇತ್ತೀಚಿನ ವರ್ಷಗಳಲ್ಲಿ ನಾವು ಹೆಚ್ಚೆಚ್ಚು ಹಣ್ಣಿನ ಗಿಡಗಳನ್ನ ನಾವು ಸ್ಥಳೀಯ ಗಿಡಗಳನ್ನ ನೆಡಲಿಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ ಕೂಡ ಆಯ್ಕೆ ಪ್ರಧಾನವಾಗಿ ನಾವು ಹೆಚ್ಚೆಚ್ಚು ಹಣ್ಣು ಗಿಡಗಳನ್ನೇ ಮಾಡ್ತೇವೆ. ಇನ್ನೂ ಹೆಚ್ಚಿನ ತಮ್ಮ ಸಲಹೆ ಅಂತ ಇನ್ನೂ ಹೆಚ್ಚಿನ ಹಣ್ಣು ಗಿಡಗಳನ್ನ ಬೆಳಗ್ಗೆ ನಾವು ಕಾರ್ಯಕ್ರಮ ರೂಪಿಸ್ಕೊಳ್ತೇವೆ. ನಲ್ಲಿ ಮರಗಳು ಇವನ್ನೆಲ್ಲ ಸ್ವಲ್ಪ ಇದಕ್ಕೆ ಬೆಳೆಸಿದ್ರೆ ನಡೆಸ ಸ್ವಲ್ಪ ಅನುಕೂಲ ಆಗುತ್ತೆ, ಪಕ್ಷಿಗಳಿಗೂ ಆಗುತ್ತೆ, ಜನಗಳಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರಿ ಇದೆ ಮಧುಶೆಟ್ರ, ನಾವು ಅದನ್ನ ಅಳವಡಿಸ್ಕೊಳ್ತೇವೆ. ಒಳ್ಳೇದು ಮಧುಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ ಯಾರು ಎಲ್ಲಿಂದ? ಸರ್ ನಾನು ನಾಯೂರು ತಾಲೂಕು ಸೂರಳಿಯಿಂದ ಸುಬ್ಬಣ್ಣ ಅಂತ. ಹೇಳಿ ಸುಬ್ಬಣ್ಣ ಅವರೇ. ಸರ್ ನಂದು ಕೇಶಮೂರ್ತಿ ಅವ್ರಿಗೂ ನಮಸ್ಕಾರ, ಅಧಿಕಾರಿಗಳಿಗೂ ನಮಸ್ಕಾರ. ನಮಸ್ತೆ. ನಂದು ಎರಡು ಪ್ರಶ್ನೆ ಇದೆ. ಕೇಳ್ಬಿಡಿ. ಮೊದಲನೇದು, ನಾವು ಅರಣ್ಯದಿಂದ ಇಲಾಖೆಯಿಂದ ಗಿಡ ತಂದಿದ್ದು 250 ಗಿಡ ತಂದಿದ್ದು, ಅದು ಇನ್ನೂ ನಮ್ಗೆ ಸಹಾಯಧನ ಬಂದೇ ಇಲ್ವಲ್ಲ ಸರ್? ಯಾವ ವರ್ಷದಲ್ಲಿ ತಗೊಂಡ್ ಬಂದಿದ್ರಿ? 2021. ಅದು ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಿದ್ದಂಗೆ ನಿಮ್ಗೆ ಹಣದ ಪಾವತಿ ಆಗುತ್ತೆ ಸುಬ್ಬಣ್ಣ ಅವರೇ. ಅದಿನ್ನೂ ಆಗಿಲ್ಲ, ಆ ತಕ್ಷಣ ನಿಮ್ಗೆ ಆಗುತ್ತೆ. ಇನ್ನೊಂದು ಪ್ರಶ್ನೆ ಸರ್, ನಾವು ಸಮಗ್ರ ಕೃಷಿ ಮಾಡ್ತೇವೆ, ನಿಮ್ಮ ಅರಣ್ಯ ಗಿಡಗಳ ಸಾಕಾಗಷ್ಟು ಬೆಳೆದಿದ್ದೀವಿ, ಇನ್ನೂ ಬೆಳೆಯಬೇಕು ಅಂತ ನಮ್ಗೆ ಆಸಕ್ತಿ ಅದ. ನೇರಳೆ ಎಲ್ಲ ತಡ ತೋಟಗಾರಿಕೆ ಬೆಳಕ್ಕೆ ಎಲ್ಲ ಬೆಳೀತೇವೆ, ನಮ್ಗೆ ಅವ್ನು ಸ್ವಲ್ಪ ಸಹಾಯ ಬೇಕಲ್ಲ ಸರ್? ನಿಮಗೆ ಸಸಿಗಳ ಸಹಾಯ ಬೇಕು ಅಂದ್ರೆ ನಿಮ್ಮ ಹತ್ರದಲ್ಲಿರೋ ವಲಯ ಕಚೇರಿಗೆ ನೀವು ಭೇಟಿ ಕೊಟ್ಟು ತಮ್ಮ RTC ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಒಂದು ಅರ್ಜಿ ಕೊಟ್ರೆ ಅಲ್ಲಿ ನಿಮ್ಗೆ ಯಾವ್ಯಾವ ಸಸಿಗಳ ಲಭ್ಯತೆ ಇದೆ ಅದ್ರ ಮೇರೆಗೆ ನಿಮ್ಗೆ ಸಬ್ಸಿಡಿ ದರದಲ್ಲಿ ಸಸಿಗಳು ಕೊಡ್ತಾರೆ. ಬರುತ್ತೆ ಬರುತ್ತೆ, 2021. ಒಳ್ಳೇದು ಸುಬ್ಬಣ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ಮಂಡ್ಯ ತಾಲೂಕು ಹುಲಿಕೆರೆ ಕೊಪ್ಪಳ ಚಂದ್ರು ಸರ್. ಹೇಳಿ ಚಂದ್ರ ಅವರು. ಸರ್ ನಮ್ಮ ಅರಣ್ಯ ಐತೆ ಸರ್, ನಮ್ಮ ಪಾಂಡುಪುರ ಮಂಡ್ಯ ಗಡಿ ಭಾಗದಲ್ಲಿ. ಅಲ್ಲಿ ಅರಣ್ಯ ಅಷ್ಟು ಚೆನ್ನಾಗಿಲ್ಲ ಸರ್, ಗಿಡಗಳು ನೆಡಬೇಕು ಸರ್. ಅದ ದೊಡ್ಡ ಬಡಳ್ಳಿ ಚಿಕ್ಕ ಇದು ಐತಲ್ಲ ಸರ್, ಚಿಕ್ಕ ಬಡ್ಡಳ್ಳಿ ದೊಡ್ಡ ಬಡಳ್ಳಿ ಗೇಟ್ ಅಂತ ಒಂದು ಐತೆ ಸರ್ ಅರಣ್ಯ, ನಮ್ಮ ಮಂಡ್ಯ ಪಾಂಡುಪುರ ಬಾರ್ಡರ್. ಅದು ಅಷ್ಟಾಗಿ ಗಿಡಗಳು ಬೆಳೆದಿಲ್ಲ ಸರ್, ಅದಕ್ಕೆ ಹೊಸ ಆದ್ಯತೆ ಕೊಡಬೇಕು ಸರ್ ಅರಣ್ಯ. ಹಾಗೆ ಸರ್ ನಮ್ಗೆ ಗಿಡಗಳು ಬೇಕು ಸರ್, ಎಲ್ಲಿ ಲಭ್ಯ ಸಿಗ್ತವೆ ಸರ್? ನಮಸ್ತೆ, ತಾವೇನು ಕೇಳ್ತಾ ಇದ್ದೀರಾ? ಪಾಂಡುಪುರ ಮಂಡ್ಯ ಗಡಿ ಭಾಗದಲ್ಲಿ ದೊಡ್ಡ ಬೇಡ್ರಲ್ಲಿ ಗುಡ್ಡ ಇದೆ, ಅಲ್ಲಿಂದ ಹುಲಿಕೆರೆ ಕೊಪ್ಪಳ ತನಕ ಸರಹದ್ದಲ್ಲಿ ಏನಿದೆ ಅಲ್ಲಿ ತಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವಂಥ ರಕ್ತ ಚಂದನ ಮರಗಳು ತುಂಬ ಹಿಂದೆ ಒಂದು 80-90 ವರ್ಷದಿಂದನೇ ನಾಟಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಒಳಗಡೆ. ನೀವೇನು ಹೊರಗಡೆ ರೈಲ್ವೆ ಗೇಟ್ ಅಥವಾ ಬಸ್ ರೋಡ್ ಪಕ್ಕದಲ್ಲಿ ಹೇಳ್ತಾ ಇದ್ರಿ, ಅಲ್ಲೆಲ್ಲ ಆ ಭೂಮಿ ಏನಾಗಿದೆ ತುಂಬ ಕೆಳಗಡೆ ಬಂಡೆ, ಅದು ಅಲ್ಲಿ ಒಂಥರ ಬೋಧೆ ಹುಲ್ಲು ಅಂತ ಏನು ಕೇಳ್ತೀವಿ, ಅದೊಂದು ಒಂದು ಹುಲ್ಲು ಜಾಸ್ತಿ ಬೆಳೀತಿದೆ, ಅದು ಪ್ರತಿ ಬೇಸಿಗೆಯಲ್ಲಿ ನಿಮಗೆ ಆ ಡಿಸೆಂಬರು ಜನವರಿ ಬರ್ತಿದೆ ಎಲ್ಲ ಸುಟ್ಟೋಯ್ತದೆ, ಸುಟ್ಟಾಕ್ಬಿಡ್ತಾರೆ. ಹಂಗಾಗಿ ಅಲ್ಲಿ ತಾವು ಹೇಳಿದ್ದನ್ನು ನಾವು ಗಣ ತಗೊಂಡು ಸಂಬಂಧಿಸಿದ ನಮ್ಮ ಇಲಾಖೆಯವ್ರಿಗೆ ಮಂಡ್ಯ ಜಿಲ್ಲೆಯವರಿಗೆ ತಿಳಿಸ್ತೀವಿ. ಅಲ್ಲಿ ಬರ್ತಕ್ಕಂಥದ್ದು ಏನು ಸೀತಾಫಲ ರಕ್ತ ಚಂದನ ಈ ಥರ ಗಿಡಗಳಿಗೆ ಅವ್ರು ಆದ್ಯತೆ ಕೊಟ್ಟು ನೆಟ್ಟರೆ ಅದೊಂದು ಕ್ರಮ ತಗೊಳ್ಳೋಕ್ಕೆ ನಾವು ತಿಳಿಸ್ತೀವಿ. ಸಸಿ ಎಲ್ಲಿ ಸಿಗುತ್ತೆ ಅಂತಾರೆ ಸರ್? ಸಸಿ ಆಯ್ತು, ಅಲ್ಲಿ ಬರುವಂತ ಮರಗಳನ್ನ ಹಾಕ್ಲಿಕ್ಕೆ ನಾವು ತಿಳಿಸ್ತೀವಿ. ಮತ್ತೆ ನಿಮ್ಗೆ ಹುಲಿಕೆರೆ ಕೊಪ್ಪಳವರಿಗೆ ಎರಡೂ ಕಡೆ ಹತ್ರ ಆಗುತ್ತೆ, ಒಂದು ಇಲ್ಲಿ ಗಣಂಗೂರ್ ಹತ್ರ ಶೆಟ್ಟಳ್ಳಿ ಶ್ರೀರಂಪಟ್ಟಣ ನರ್ಸರಿಗೆ ಹೋಗ್ಬೋದು, ಇಲ್ಲಾಂದ್ರೆ ಮೊಳೆಕೊಪ್ಪಲು ಮಂಡ್ಯದಲ್ಲಿ ಇಂಡೋಳ ಹತ್ರ ಅಲ್ಲಿ ಎರಡು ಕಡೆಯಿಂದ ನೀವು ಪಡಿಬೋದು ಸಸಿಗಳನ್ನ ನೀವು ಅಲ್ಲಿ ಹೋಗಿ. ನಮಸ್ತೆ ಚಂದ್ರು ಅವರೇ. ಸರ್ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇದೆಯಾ ಈಗಲೂ? ಇದೆ ಸರ್, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇವಾಗಲೂ ಇದೆ. ಈ ಯೋಜನೆ ಅಡಿನಲ್ಲೇ ಸಸಿ ತಗೋಬಹುದು? ಹೌದು, ತಗೋಬಹುದು ಸರ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ ಸರ್, ಮಹಾದೇವ್ ಅಂತ ಹೇಳಿ ಸರ್, ರಾಜೇಂದ್ರ ನಗರ ಮೈಸೂರಿಂದ ಮಾತಾಡ್ತಾ ಇರೋದು. ಹೇಳಿ ಮಹಾದೇವ್. ಚಾಮುಂಡಿ ಬೆಟ್ಟದಲ್ಲಿ ಅರಣ್ಯೀಕರಣ ಮಾಡೋದಕ್ಕೆ ಒಂದು ಪ್ರಾಧಿಕಾರ ಮಾಡಿ ಒಂದು ಯೋಜನೆ ಈಗಾಗಲೇ ಒಂದು 3-4 ವರ್ಷದಿಂದ ಪ್ರಕಟ ಆಗಿತ್ತು. ಆದ್ರೆ ಅದೇನಾಯ್ತು ಅನ್ನೋದು ಒಂದು, ಯಾಕಂದ್ರೆ ಇಲ್ಲಿವರೆಗೂ ಅಲ್ಲಿ ಏನು ಅಂತದ್ದು ಪ್ರಾಧಿಕಾರ ಮಾಡಿ ಅರಣ್ಯೀಕರಣ ಮಾಡೋದಕ್ಕೆ ಸಿಟಿ ಮಧ್ಯನೇ ಇರೋದ್ರಿಂದ ಅದು ಮುಂದೆ ಒಂದು ಪ್ರೇಕ್ಷಣೀಯ ಸ್ಥಳನೂ ಆಗ್ಬಹುದು, ಮತ್ತೆ ಈಗ ದೈವ ಜೊತೆಗೆ ರಕ್ಷಣಾ ಸ್ಥಳ ಆಗೋದಕ್ಕೆ ಒಂದು ಕ್ರಮ ಏನ್ ಕೈಗೊಂಡಿದ್ರ ಅಂತ ಒಂದು. ಈಗಾಗಲೇ ಮೊನ್ನೆ ಮಳೆ ಬಂದಾಗ ತುಂಬಾ ನೀರು ಹರ್ಕೊಂಡೋಗಿರೋದನ್ನ ನಾವೆಲ್ಲ ಟಿವಿಲಿ ನೋಡುದು. ಈಗ ಎಮ್ ಎನ್ ಆರ್ ಜಿಲ್ಲೂ ಸುಮಾರು ದುಡ್ಡು ಬರುತ್ತೆ ಮಳೆ ನೀರು ಸಂಗ್ರಹ ಯೋಜನೆ ಅಡಿಲಿ. ಅದ್ರ ಮೇಲೆ ಅದ್ರ ಆ ದುಡ್ಡನ್ನ ಬಳಸ್ಕೊಂಡು ಒಂದ್ ಐದಾರು ಕಡೆ ಮೇಲ್ಭಾಗದಿಂದ ಬರ್ತಕ್ಕಂಥ ನೀರನ್ನ ಮಳೆ ನೀರನ್ನ ಸಂಗ್ರಹ ಮಾಡಿ ಅದನ್ನ ಅರಣ್ಯೀಕರಣಕ್ಕೆ ಬಳಸ್ಕೊಳ್ಳೋದಕ್ಕೆ ಕೊಳಗಳನ್ನು ನಿರ್ಮಿಸ್ಬೋದು. ಇದಕ್ಕೇನು ಕ್ರಮ ಕೈಗೊಂಡಿದಾರ ಅಂತ ಕೇಳೋಣ ಅಂತ. ನಮಸ್ಕಾರ ಮಾದೇವ್ ಅವರೇ. ನಮಸ್ಕಾರ. ಈಗ ತಾವೇನ್ ಕೇಳ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ದು ಇನ್ನೊಂದು ವಿಭಾಗದಲ್ಲಿ ನಗರ ಹಸಿರೀಕರಣ ಅಂತ ಪ್ರಾದೇಶಿಕ ವಿಭಾಗದವರು ಅದನ್ನ ಅವರ ವ್ಯಾಪ್ತಿ ಬರ್ತಾ ಅವ್ರ ಕೈಗೂ ಅವರು ಅದನ್ನ ನಿರ್ವಹಿಸ್ತಾರೆ. ತಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಏನು ಹೇಳ್ತಾ ಇದ್ರಿ ನೀವು, ಈಗ ಮಳೆಗಾಲದಲ್ಲಿ ಹೆಚ್ಚು ನೀರು ಬರೋದು ಕೊರಕಲು ಹಳ್ಳ ಕೊಳ್ಳಗಳಲ್ಲಿ ಹರಿದು ಹೋಗುವಂಥದ್ದನ್ನು ನೀರುಗಳನ್ನ ತಡೆ ಮಾಡಲಿಕ್ಕೆ ಚೆಕ್ ಡ್ಯಾಮ್ಗಳು ತಡೆಯಣೆಗಳನ್ನ ಮಾಡ್ಲಿಕ್ಕೆ ಹೇಳ್ತಾ ಇದ್ರಿ. ತಮ್ಮ ಒಂದು ಇದನ್ನು ಸಲಹೆಗಳನ್ನ ಕೂಡ ನಾವು ಅವ್ರಿಗೆ ತಿಳಿಸ್ತೀವಿ ಥರ ಕೆಲಸಗಳನ್ನ ಮಾಡ್ಬೋದು ಅಂತ. ಅದನ್ನು ಹೊರತುಪಡಿಸಿ ಕೂಡ ಸುಮಾರು ಈಗಾಗಲೇ ಅಲ್ಲಿ ನಾವು ಆ ಮಣ್ಣು ತೇವಾಂಶ ಏನು ನೀರನ್ನ ಇಂಗಿಸುವಂಥ ಕೆಲಸಗಳನ್ನ ತುಂಬ ಟ್ರಂಚ್ಗಳು ಅಥವಾ ಕಟ್ಟೆಗಳು ಈಗಾಗಲೇ ಒಳಗಡೆ ತುಂಬ ಕಡೆ ಮಾಡಿರ್ತೀವಿ ನಾವು, ಕಾಲಕಾಲದಿಂದ ಮಾಡ್ಕೊ ಬಂದಿರ್ತೀವಿ. ಮತ್ತು ಈಗ ಈ ಕಾರ್ಯಕ್ರಮ ರೂಪಿಸ್ಕೊಂಡು ಏನು ಅವರು ಮರಗಿಡಗಳನ್ನ ನೆಡೋದಿರ್ಬೋದು ಬೀಜಗಳನ್ನ ಬಿತ್ತನೆ ಇರ್ಬೋದು ಅದು ಕೂಡ ನಿರಂತರವಾಗಿ ನಡೀತಾ ಇರ್ತದೆ ಒಂದು ಪ್ಯಾಚಲ್ಲಿ, ಅದು ಅದೇನು ನಿಂತಿರೋದಿಲ್ಲ. ಅದು ಅಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ನೀರು ಸಂಗ್ರಹ ಮಾಡಿದ್ರೆ ಬೋಟಿಂಗ್ಸ್ ಮಾಡಬಹುದು, ಅವ್ರಿಗೊಂದು ಆದಾಯ ಬರುತ್ತೆ, ಮತ್ತೆ ಆ ನೀರನ್ನು ಬಳಸ್ಕೊಂಡು ಅರಣ್ಯೀಕರಣ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಬೆಟ್ಟದ ಸಿಟಿ ಮುದ್ದೆ ಇರೋದ್ರಿಂದ ಮತ್ತೆ ಹೆಚ್ಚು ಜನ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಡೋದ್ರಿಂದ ಒಂದು ಹೊಸ ಒಂದು ನೀವು ಒಂದು ಯೋಜನೆ ರೂಪಿಸ್ಕೊಂಡು ಆಗುತ್ತೆ, ಜನರು ಆಕರ್ಷಣೆ ಮಾಡೋದಕ್ಕೂ ಆಗುತ್ತೆ, ಟೂರಿಸಂ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಯೋಜನೆ. ಅದನ್ನು ನಾವು ಕೈಗೊಂಡು ನೀರು ವ್ಯರ್ಥವಾಗಿ ಕರ್ಕೊಂಡೋಗೋ ಬದಲು ಅದು ಅಲ್ಲೇ ಸಂಗ್ರಹ ಮಾಡಬಹುದಲ್ಲ ಅನ್ನೋದು. ಆಯ್ತು ಮಾದೇವ್ರೆ, ನಿಮ್ ಸಲಹೆಯನ್ನ ನಾವು ಅಂಗೀಕಾರ ಇದು ಒಪ್ಕೊಂಡಿದೀವಿ. ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಅಳವಡಿಸ್ಕೊಂಡು ಅನುಷ್ಠಾನ ಮಾಡ್ತೀವಿ. ಒಳ್ಳೇದು ಮಾದೇವ್, ಕರೆ ಮಾಡಿದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ನಾನು ಮಾದೇವ ಸ್ವಾಮಿ ಅಂತ, ಭೋಗಾದಿ ವಿಶಾಲದೇವಿ ನಗರದಿಂದ ಮಾತಾಡ್ತಾರೆ ಸರ್. ಹೇಳಿ ಮಾದೇವ ಸ್ವಾಮಿಗಳು. ಕೇಶವಮೂರ್ತಿ ಸ್ವಾಮಿಯವರಿಗೂ ಮತ್ತೆ ಅಧಿಕಾರಿಗಳಿಗೂ ವಂದನೆಗಳು ಸರ್. ವನ ಮಹೋತ್ಸವ ಎಂದರೆ ಗಿಡಗಳನ್ನ ನೀಡಿ ಮನೆಗೆರಡು ಗಿಡ ಊರಿಗೊಂದು ವನ ಎಂಬಂತೆ ನಮ್ಮ ನಮ್ಮ ನಗರಗಳಲ್ಲಿ ನಮ್ಮ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವ ಮರವನ್ನು ನಾವು ಕಡಿಯುತ್ತೇವೆ ಆ ಮರದ ಸ್ಥಳದಲ್ಲಿ ಒಬ್ಬರು ಎರಡು ಮರಗಳನ್ನು ನೆಟ್ಟರೆ ಊರಿಗೆ ಒಂದು ವನವಾಗಿ ಆಮ್ಲಜನಕವನ್ನ ನಮ್ಮ ಪ್ರಕೃತಿಯಲ್ಲಿ ರಕ್ಷಿಸಬಹುದು. ಅದನ್ನು ನಾವು ಸಾರ್ವಜನಿಕರು, ಯುವಕರು, ಮಕ್ಕಳು, ಯುವಕರು ಯಾರು ವನ ಮಹೋತ್ಸವ ಅನ್ನು ಆಚರಣೆ ಮಾಡ್ತಿರೋದ್ರಿಂದ ಅದನ್ನ ಆಚರಣೆಗೆ ಕೊಂಡು ಅದನ್ನ ಅನುಸರಿಸುತ್ತಾ ನಾವು ಪ್ರತಿ ಒಂದು ನಗರಗಳಲ್ಲೂ ರಸ್ತೆಗಳಲ್ಲೂ ಎಲ್ಲಿ ನಾವು ಮರ ಕಡಿತಾರೋ ಅಲ್ಲಿ ಎರಡು ಮರ ನೆಟ್ಟರೆ ನಿಜವಾಗಿಯೂ ನಮ್ಮ ಸುಂದರವಾದ ಒಂದು ನಗರವನ್ನ ಸ್ಥಾಪಿಸಲು ಸಾಧ್ಯ ಅಂತ ನನ್ಗೆ ಅನ್ಸುತ್ತೆ. ಇವರನ್ನ ಅರಣ್ಯ ಇಲಾಖೆಗೆ ಸೇರಿಸ್ಕೋಬಹುದು ನೀವು, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಒಂದು ನಿಮಿಷ, ನಮ್ ಸರ್ ನೀವು ಸಹ ಹಲವಾರು ಕಾರ್ಯಕ್ರಮಗಳು ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸರ್, ಪ್ರಶ್ನೋತ್ತರದಲ್ಲಿ ನಿಮ್ ಬಗ್ಗೆ ಹೇಳಿದ್ನಲ್ಲ. ಆಯ್ತು ಆಯ್ತು, ಒಳ್ಳೇದಾಗ್ಲಿ ಮಾದೇವ ಸ್ವಾಮಿಗಳ, ತುಂಬಾ ಚೆನ್ನಾಗಿ. ಕೊಡಿ ಕೊಡಿ ಸರ್. ನಮಸ್ತೆ ಸರ್. ವನ ಮಹೋತ್ಸವ ಅಂದ್ರೆ ಬರೀ ಬಾಯಿ ಮಾತಲ್ಲಿ ವನ ಮಹೋತ್ಸವ ಅಲ್ಲ ಸರ್, ಜನಿಟ್ಟು ಅದನ್ನ ಸ್ಪರ್ಧಿಸಿ ಬಹುಮಾನ ಎಲ್ಲ ಬಂದಿದೆ ಸರ್. NSS ಕ್ಯಾಂಪ್ಗೆಲ್ಲ ಹೋಗಿ ಎಲ್ಲ ಪ್ರಚಾರ ಮಾಡಿ ಎಲ್ಲ ಮಾಡಿ ಹೇಳಿ ಬರ್ತಾ ಇದ್ವಿ ಸರ್. ಸೋದರಿ ಹೆಸರೇನು ಗೊತ್ತಾರಿಲ್ವೇ? ರೇಖಾ ಅಂತ ಹೇಳಿ ಸರ್. ಓಕೆ, ಆಯ್ತಮ್ಮ, ಒಳ್ಳೇದಾಗ್ಲಿ ಮಹಾದೇವ ಸ್ವಾಮಿಗಳಿಗೆ, ರೇಖಾ ಅವರಿಗೆ ಒಳ್ಳೇದಾಗ್ಲಿ, ನಿಮ್ಮ ಗಿಡ ನೆಡೋ ಕಾರ್ಯಕ್ರಮವನ್ನು ಮುಂದುವರಿಸಿ, ಒಳ್ಳೇದಾಗ್ಲಿ, ಮಾದರಿ ಆಗ್ತೀರಾ ನೀವು. ನಿಮ್ಮ ಸಿಬ್ಬಂದಿ ವರ್ಗದವರೆಗೂ ನನ್ನ ಅಭಿನಂದನೆಗಳು. ಒಳ್ಳೇದು ಒಳ್ಳೇದು ಸರ್. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಸರ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತೀನಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ರಾಮಕೃಷ್ಣ ನಗರದಿಂದ ಜಯಶ್ರೀ. ಹಾ ಹೇಳಿ ಜಯಶ್ರೀ ಅವ್ರೆ. ನಂದೇನು ಅಂತಂದ್ರೆ ಸರ್, ಗಿಡಗಳು ಮರಗಳೆಲ್ಲ ಹಾಕ್ತಾರೆ, ಆದ್ರೆ ಸುತ್ತೂಲು ಟೈಲ್ಸ್ ಹಾಕ್ಬಿಟ್ಟಿರ್ತಾರೆ. ಅದು ಗಿಡ ಬೆಳೆಯಕ್ಕೆ ಉಸಿರಾಡೋಕೆ ಬೇರುಗಳು ಹೋಗಕ್ಕೆ ಒಂಥರ ಅಳ್ಕೊಂಡು ಇದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ಟೈಲ್ಸ್ ಹಾಕೋ ಬದಲು ಬರೀ ಪಾತಿ ಮಾಡಿಸ್ತು ಕಟ್ಟೆ ಕಟ್ಟದ್ರೆ ಗಿಡ ಬೆಳೆಯಕ್ಕೆ ಅನುಕೂಲ ಆಗುತ್ತಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ನಿಮ್ಮ ಅಭಿಪ್ರಾಯ ಕರೆಕ್ಟ್ ಆಗಿದೆ. ರೀಸೆಂಟ್ ಆಗಿ ಒಂದು NGTಯಿಂದ ಆದೇಶ ಕೂಡ ಬಂದಿರುತ್ತೆ, ಗಿಡಗಳ ಮರಗಳ ಸುತ್ತ ಈ ಟೈಲ್ಸ್ ಹಾಕಿರೋ ಇಂಟರ್ಲಾಕ್ ಹಾಕಿರೋ ತೆರವುಗೊಳಿಸ್ಬೇಕು ಅಂತೇಳಿ. ಅದ್ರ ಪ್ರಕಾರನೇ ಸಾರ್ವಜನಿಕರು ಕೆಲಸ ನಿರ್ವಹಿಸಬೇಕು ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ಸರ್, ಮನೆಗಳಿಗೆ ಬೇಕು ಅಂದ್ರೆ ಗಿಡಗಳು ಕೊಡ್ತೀರಾ ಸರ್ ನೀವು? ಹಾ ಕೊಡ್ತೀವಿ. ಆಮೇಲೆ ಈ ಟ್ರೀ ಗಾರ್ಡನ್ ಅಂತ ಬರ್ತಾರೆ, ಏನು ಹಸುಗಳು ತಿಂದಿದ್ದಾಗ ಆ ತರದ್ದು ಸಿಗತ್ತೆ ನಿಮ್ಮ ಹತ್ರ? ಇಲ್ಲ, ಆ ತರದ್ ಸಿಗೋದಿಲ್ಲ, ಸಸಿಗಳನ್ನ ಕೊಡ್ತೀವಿ, ಟ್ರೀ ಗಾರ್ಡ್ನ ತಾವು ಹಾಕೋಬಹುದು. ಸರಿ ಸರ್, ಓಕೆ, ಥ್ಯಾಂಕ್ಸ್ ಸರ್. ಒಳ್ಳೇದು ಜಯಶ್ರೀ ಅವರೇ, ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ ಸರ್. ಸರ್ ನಮಸ್ತೆ, ನಾ ತುಳಸಿದಾಸ್ ಅಂತ. ಎಲ್ಲಿಂದ ಕರೆ ಮಾಡ್ತೀರಿ ತುಳಸಿದಾಸ್ ಅವರು? ಸರ್ ಹುಣಸೂರು ತಾಲೂಕು ಹೆಮ್ಗೆ ಗ್ರಾಮದಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್. ಆಗ್ಲಿ, ಹೇಳಿ ತುಳಸಿದಾಸ್ ಅವ್ರೆ. ಸರ್ ಇದು 400 ಸಸ್ಕಲ್ ತಂದಿದೆ ಅರಣ್ಯ ಇಲಾಖೆಯಿಂದ. ಅದು ಎಳೆ ಸಸಿ ಕೊಟ್ಬಿಟ್ಟಿದ್ರು, ಅದೆಲ್ಲ 21ನೇ ಇಸ್ವಿಲಿ ಭಾರಿ ಮಳೆಯಿಂದ ಎಲ್ಲ ಕೊಚ್ಚೋಗಿ ಕೊಳ್ತೋಗ್ಬಿಡ್ತು. ನಾನು ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಅರಣ್ಯ ಇಲಾಖೆಯವ್ರ, ನಾನು ಕೂಡ ಪಿ ಸಿ ಪಿ ವಾಚರ್ ಆಗಿದ್ದೆ, ಬೆಂಕಿ ವಾಚರ್ ಆಗಿದ್ದೆ, ಆಗ್ರೋಳೆ ಕಚ್ಚು ಕಾಡಲ್ಲಿ ಸ್ವಲ್ಪ ಚೆನ್ನಾಗಿರೋ ಸಸ್ಗಳನ್ನ ರೈತರಿಗೆ ಅಲ್ಲಿ ಇದನ್ನ ಸಸಿನ ಹಾಕಿ ಕಾಪಾಡೋಂಥ ವ್ಯಕ್ತಿಗಳಿಗೆ ಸ್ವಲ್ಪ ಚೆನ್ನಾಗಿ ಇರೋ ಸಸ್ಗಳನ್ನ ಬೆಳೆಸಿ ಚೆನ್ನಾಗಿ ಕೊಡ್ಬೇಕು ಸರ್. ಎಳೆ ಸಸ್ಗಳನ್ನ ಯಾವುದೇ ಕಾರಣಕ್ಕೂ ವಿತರಣೆ ಮಾಡಬಾರ್ದು ರೈತರಿಗೆ, ಪಾಪ ಗೊತ್ತಿಲ್ಲ ಅವ್ರಿಗೆ. ಆಯ್ತು, ಉತ್ತರ ಹೇಳ್ತಾರೆ ಕೇಳಿ. ಆಮೇಲೆ ಅದಾದ್ಮೇಲೆ ಇನ್ನೊಂದು ಸರ್, ನಮ್ದು ಜಮೀನ್ ಮೇಲೆ ಒಂದು 5 ಎಕರೆ ಜಮೀನ್ ಮೇಲೆ PW ರಸ್ತೆ ಹೋಗ್ಬಿಟೈತೆ, ಮತ್ತೆ ಆ ಕಡೆ ಉಳ್ದೈತೆ, ಮತ್ತೆ ಜೊತೆಗೆ ಈಗ ಅದನ್ನ ಜಮೀನ ರೋಡ್ ಸಬ್ಬದಿಗೆ ನಾವು ಸಸಿಗಳನ್ನ ಹಾಕ್ಬೋದಾ? ತುಳಸಿದಾಸರೇ, ರಸ್ತೆ ಬದಿಗೆ ಗಿಡ ನೆಡಬಹುದು ನೀವು? ಇದು ಪರಿಸರ ಸಂರಕ್ಷಣಾ ಯೋಜನೆ ಅಡಿಯಲ್ಲಿ ಇದಕ್ಕೇನಾದ್ರು ಅನುದಾನ ಸಹಾಯಧನ ಕೆಲಸ ಮಾಡೋಂಥವ್ರಿಗೆ ಸಸಿನ ತಗೋಬರ್ತೀನಿ, ಆದ್ರೆ ಕೆಲಸ ಮಾಡೋಂಥವ್ರಿಗೆ ನಾಟಿ ಮಾಡೋಂಥವ್ರಿಗೆ ಈ ಪರಿಸರ ಸಂರಕ್ಷಣಾ ಯೋಜನೆ ಅಡಿಯಲ್ಲಿ ಏನಾದ್ರು ಸಹಾಯಧನ ಅನುದಾನ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಕೊಡ್ತಾರ? ಹೌದು, ಸ್ಟಾರ್ಟಿಂಗ್ ಅಲ್ಲಿ ಕೊಡುದಿಲ್ಲ, ಆದ್ರೆ ನೀವು ಅದನ್ನ ಗ್ರಾಮ ಪಂಚಾಯತಿಯಿಂದ ಒಂದು ಏನು ರಸ್ತೆ ಬದಿಗೆ ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅದನ್ನ ಸೇರಿಸ್ಕೊಂಡು ನೀವು ಒಂದು ಕ್ರಿಯೋದಲ್ಲಿ ಸೇರಿಸ್ಕೊಂಡ್ರೆ ಆ ಕೆಲಸಕ್ಕೆ ಏನು ಅಮೌಂಟ್ ಬರುತ್ತೆ, ಅದು ಜಾಬ್ ಕಾರ್ಡ್ ಮುಖಾಂತರ ಅದನ್ನ ಪಾವತಿ ಮಾಡ್ತೀವಿ ನಾವು. ಏನ್ ಕಡಿಮೆ ಅಂದ್ರೆ ಒಂದ 300 ಉದ್ದ ಸುಮಾರು ಒಂದ್ ಅರ್ಧ ಒಂದ 3 ಪರ್ಲ ಒಂದ್ 2 ಪರ್ಲ ಉದ್ದಕ್ಕೆ ಜಮೀನ ಮೇಲೆ ರಸ್ತೆ ಹೋಗೈತೆ. ಬದಿಗೆ ರಸ್ತೆ ಬದಿಗೆ ಕಾಲುವೆ ಬದಿಗೆ ನಡ್ಬೋದಾ ಇದನ್ನ ಅಂತ? ಬದಿಗೆ ನಡ್ಬೋದು. ನೀವು ನಮ್ಮ ಏನು ಹುಣಸೂರು ನಮ್ಮ ರೇಂಜ್ ಆಫೀಸ್ RF ಆಫೀಸ್ಗೆ ನೀವು ಭೇಟಿ ಮಾಡಿ ಅದನ್ನೊಂದು ಆ ಜಾಗದೊಂದು ವಿವರನ ಕೊಟ್ಟರೆ ನಾವು ಅದನ್ನು ಸೇರಿಸ್ಕೊಂಡು ಅದನ್ನು ಯಾರಾದ್ರದ್ದು ಅಡ್ಡಿ ಆತಂಕಗಳೇನು ಇರಲ್ಲ ಅಲ್ವರ? ಇಲ್ಲ, ನೀವು ರಸ್ತೆ ಬದಿ ನಾಲೆ ಬದಿ ನೆಡ್ಬೋದು, ಅಂದ್ರೆ ಸೈಡ್ ನೆಡ್ಬೇಕು ನಾಲೆ ಬದಿ ನಾಲೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂದ್ರೆ, ನಿಮ್ಮನ್ನ ಈ ಅರಣ್ಯ ವಲಯದಿಂದ ಸಸಿಗಳನ್ನ ಕೊಡ್ತಕ್ಕಂಥದ್ದು ರೈತರಿಗೆ ಅಲ್ಲಿ ಫಲಾನುಭವಿಗಳಿಗೆ ಆಸಕ್ತಿ ಉಳ್ಳವ್ರಿಗೆ ಸಸಿಗಳನ್ನ ಬೆಳೆಸ್ಬೇಕು ಮರಗಿಡಗಳನ್ನ ಅಂತೇಳಿ ಆಸಕ್ತಿ ಉಳ್ಳವ್ರಿಗೆ ಚೆನ್ನಾಗಿ ಬಲ್ತು ಸ್ವಲ್ಪ ಬೇರ್ ಅಲ್ಲೇ ಹೊಡೆದಿರ್ಬೇಕು, ಕಡಿಮೆ ಅಂದ್ರೆ 1-1.5 ವರ್ಷದ ಸಸಿಗಳನ್ನ ವಿತರಣೆ ಮಾಡುವಂತ ಅವಕಾಶನ ಕಲ್ಪಿಸ್ಕೊಡಿ ಸರ್ ಸರ್ಕಾರದಿಂದ. ಇಲ್ಲ, ಈಗ ನೀವು ಹುಣಸೂರು ತಾಲೂಕು ಎಳೆ ಸಸಿ ಹಾಕ್ಬಿಟ್ಟು ನಾನು 400 ಸಸಿನೂ ಕೂಡ ಕೊಚ್ಚೋಗ್ಬಿಟ್ಟು. ಅವರು ಉತ್ತರ ಹೇಳ್ತಾರೆ ಕೇಳಿ ತುಳಸಿದಾಸ್ ಅವ್ರೆ. 100 ತುರ್ಬೇವು, 100 ತ್ಯಾಗ ಎಲ್ಲ ಕೊಚ್ಚೋಗ್ಬಿಟ್ಟ ಸರ್ ಎಳೆ ಸಸಿ ಕೊಳ್ತೋಗ್ಬಿಟ್ಟು. ಈಗ ಪ್ರಸ್ತುತ ತುಳಸಿದಾಸರ ನಿಮ್ಮ ಹುಣಸೂರು ಮರ್ದೂರು ನರ್ಸರಿಗೆ ನೀವೇನಾದ್ರೆ ಭೇಟಿ ಕೊಟ್ರೆ ಅಲ್ಲೆಲ್ಲ ನೀವೇನು 1.5 ಅಡಿ ಇದೆ, 2.5 3 ಅಡಿ ತನಕ ಸಸಿಗಳು ಬೆಳೆದಿಂತಿದೆ, ಮತ್ತೆ ತಾವ್ ಹೇಳ್ದಂಗೆ ವರ್ಷದ ಮೇಲೆ 4 ತಿಂಗಳು 5 ತಿಂಗಳು ಗಿಡಗಳು ಕೂಡ ಲಭ್ಯ ಇದೆ. ನೀವು ಹೋಗಿ ನಿಮ್ಗೆ ಏನಾರ ಅವಶ್ಯಕತೆ ಇದ್ರೆ ಪಡೀರಿ ತುಳಸಿದಾಸ್. ಒಳ್ಳೇದು ತುಳಸಿದಾಸ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಸರ್, ಹೇಳಿ. ಮೂರು ದಿನ ಗಣ್ಯರಿಗೂ ನಮಸ್ತೆ ಸರ್, ನಂಜುಡಿಯಿಂದ ಮಹೇಶ್ ಮಾತಾಡ್ತಿದ್ದೀನಿ. ಹೇಳಿ ಮಹೇಶ್ ಅವರು. ಸರ್, ಅಧಿಕಾರಿಗಳು ನಮ್ಗೆ ಈಗ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲಿ ಇದೇ ರೀತಿ ಶಾಲಾ ಮಕ್ಕಳು ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ನನ್ನ ಒಂದು ಅಭಿಪ್ರಾಯ. ಶಾಲೆನಲ್ಲೂ ಮಾಡಿ ಅಂತ ವನ ಮಹೋತ್ಸವ ಕಾರ್ಯಕ್ರಮ ಶಾಲೆ ಮತ್ತೆ ಕಾಲೇಜು, ಯಾಕಂದ್ರೆ ಅವ್ರಿಗೆ ಸರ್ ಇದ್ರ ಬಗ್ಗೆ ಜಾಸ್ತಿ ಪರಿಸರ ಪ್ರೇಮ ಇರ್ತದೆ. ನಮ್ಗೆ ನೀವ್ ಎಷ್ಟೇ ಆದ್ರೂ ನಮ್ದು ಹೊಟ್ಟೆಪಾಡು ನಡೀತಾ ಇರ್ಬೇಕು, ಇಲ್ಲಿ ಕೇಳಾಕಿಲ್ ಬಿಡ್ತಾ ಇದೀವಿ ಸರ್. ಇಲ್ಲ ಮಹೇಶ್ವರ, ನಾವು ಕೂಡ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಕೂಡ ನಾವು ಅದನ್ನ ಕವರ್ ಮಾಡಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಈಗ ಚಿನ್ನರ ಒಣದರ್ಶನ ಇರ್ಬೋದು, ಅಥವಾ ಗಿಡ ನೆಟ್ಟು ವನಮಹೋತ್ಸವನ ಆಚರಣೆ ಮಾಡೋದಿರ್ಬೋದು, ಪರಿಸರ ದಿನಾಚರಣೆ ಇರ್ಬೋದು, ಆ ಥರದೆಲ್ಲ ಮಾಡ್ತಾ ಇರ್ತೀವಿ. ಯಾವ್ದಾರ ತಂಬಾಕ್ದಲ್ಲಿ ಯಾವ್ದಾರ ಶಾಲೆಗಳಲ್ಲಿ ಹೆಚ್ಚು ಸ್ವಲ್ಪ ಸೆಂಟ್ರ್ ಚೆನ್ನಾಗಿದೆ, ವಿದ್ಯಾರ್ಥಿಗಳು ಜಾಸ್ತಿ ಬರ್ತಾರೆ, ಆ ಥರ ಅವಶ್ಯಕತೆ ಇದ್ರೆ ಕೈ ಬಿಟ್ಟು ಹೋಗಿದ್ರೆ ನಮ್ಮ ಸ್ಥಳೀಯ ಸಿಬ್ಬಂದಿಗಳಿಗೆ ತಾವು ಒಂದು ಅದು ಒಂದು ಪಟ್ಟಿನ ಕೊಟ್ಟರೆ ಅಥವಾ ಹೆಸರು ಹೇಳಿದ್ರೆ ನಾವು ಅಲ್ಲಿ ಕೂಡ ಕಾರ್ಯಕ್ರಮನ ಮಾಡ್ತೀವಿ. ಶಾಲಾ ಕಾಲೇಜುಗಳಲ್ಲೂ ಕೂಡ ಶಾಲೆಗಳು ಕೂಡ ಪ್ರತಿ ಏನಿದೆ ಒಂದು ಇಕೋ ಕ್ಲಬ್ಸ್ ಅಂತ ಒಂದು ಮಾಡ್ಕೊಂಡಿರ್ತಾರೆ, ಅವರು ಕೂಡ ಅವ್ರ ಮುಖಾಂತರ ನಮ್ಮನ್ನೇ ಅವರು ಒಂದು ಸಹಯೋಗದೊಂದಿಗೆ ನಾವು ಸುಮಾರು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ಬಾರಿಯ ಘೋಷವಾಕ್ಯ ಏನು ಸರ್ ವನಮಹೋತ್ಸವದ? ಈ ಬಾರಿಯ ಘೋಷವಾಕ್ಯ ತಾಯಿ ಹೆಸರಿನಲ್ಲಿ ಒಂದು ಗಿಡ ನಡೆಯುವುದು ವರ್ಷನ್ 2.0 ಅಂತ. ಓಕೆ ಮಹೇಶ್ ಅವರೇ, ನೋಡಿ ನಿಮ್ಮ ತಾಯಿ ಹೆಸರಲ್ಲಿ ಒಂದು ಗಿಡ ನೆಟ್ಬಿಡಿ. ನೋಡಿ ನಡೆದಾದ್ರೆ ಇಲ್ಲಿ ಆಕಾಶವಾಣಿಗೆ ಬಂದ್ ನೆಟ್ಬಿಡಿ ತಾಯಿ ಹೆಸರಲ್ಲಿ. ಆಯ್ತು ಆಯ್ತು, ಒಳ್ಳೆ ಪ್ರಶ್ನೆ ಕೇಳಿದ್ರಿ, ವಂದನೆಗಳು. ಮುಂದಿನ ಕರೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ. ಆಕಾಶವಾಣಿ ನಮಸ್ಕಾರ ಸರ್, ಹೇಳಿ ಸರ್. ನಮಸ್ತೆ, ದಯಾನಂದ್ ಸರ್ ಮಾತಾಡ್ತಾ ಇರೋದು ಅನ್ನೂರಿಂದ. ಹಾ ದಯಾನಂದ್ ಅವ್ರೆ ಹೇಳಿ. ಇದು ನನಗೆ ಎರಡು ಪ್ರಶ್ನೆ ಇದೆ ಸರ್. ಕೇಳಿ. ಒಂದು ಪ್ರಶ್ನೆ, ಸಾಮಾಜಿಕ ಅರಣ್ಯ ವಿಭಾಗಕ್ಕೆ ಹೋದ್ರೆ ನಮ್ಗೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಗಿಡಗಳನ್ನು ಕೊಡ್ತಾ ಇಲ್ಲ ಸಾಮಾಜಿಕ ಅರಣ್ಯದಲ್ಲಿ. ಎಲ್ಲಿ ಅಂತ ಹೇಳ್ತೀರಿ? ರಸ್ತೆ ಬದಿ ಮಾತ್ರ ಕಟ್ಟೋ ನಿಲ್ಸೋದು, ರಸ್ತೆ ಬದಿ ಮಾತ್ರ ಕಟ್ಟೋದು ಅಂತ ಹೇಳ್ತಾರೆ. ನೀವು ಯಾವ ವಲಯಕ್ಕೆ ಹೋಗಿ ಕೇಳಿದಿರಾ? ಬೆಂಗಳೂರಲ್ಲಿ ಕಗ್ಲಿಪುರ ವಲಯ ಅರಣ್ಯಕ್ಕೆ ಹೋಗಿದ್ದೆ. ಇನ್ನೊಂದು ಪ್ರಶ್ನೆ ಎಂತಂದು? ಎರಡನೇ ಪ್ರಶ್ನೆ, ಅಗಾಧವಾಗಿ ಮರಗಳನ್ನ ಕಡಿತಾ ಇದ್ದಾರೆ, ಅದು ಸಾಮಾಜಿಕ ಅರಣ್ಯಕ್ಕೆ ಬರುತ್ತಾ? ನಮ್ಮಲ್ಲಿ ರೈತರು ಯಾರು ಪರ್ಮಿಷನ್ ತಗೊಳಲ್ಲ, ರಾತ್ರಿ ಕಡಿದು ಕಡಿದು ಸಾಗಿಸ್ತಾನೆ ಇದ್ದಾರೆ. ಇದಕ್ಕೆಲ್ಲನೂ ಸಾಮಿಲ್ಗಳ ಮೇಲೆ ಯಾಕೆ ನಿಯಂತ್ರಣ ಇಲ್ಲ? ಈಗ ಮರಗಳೆಲ್ಲ ಹೋಗೋದು ಸಾಮಿಲ್ಗೆನೆ, ಸಾಮಿಲ್ ಅಲ್ಲಿ ಯಾಕೆ ನೀವು ನಿಯಂತ್ರಣ ಇಟ್ಕೊಳ್ತಾ ಇಲ್ಲ, ಅಲ್ಲಿ ಯಾಕೆ ಚೆಕ್ ಮಾಡ್ತಾ ಇಲ್ಲ? ದಯಾನಂದರ, ತಾವು ಏನು ಮೊದಲನೇ ಪ್ರಶ್ನೆ ಕೇಳಿದ್ರಿ? ಸಾಮಾಜಿಕ ಅರಣ್ಯದಲ್ಲಿ ಕಗ್ಲಿಪುರದಲ್ಲಿ ನಮಗೆ ಸಸಿಗಳು ಲಭ್ಯ ಇಲ್ಲ ಅಂತ? ಲಭ್ಯ ಇಲ್ಲ ಅಲ್ಲ, ಇದೆ ಗಿಡ ಕೊಡ್ತಾ ಇಲ್ಲ. ಕೊಡ್ತಾ ಇಲ್ಲ ಅಂತ ಕೇಳಿದ್ರಿ. ಅಲ್ಲಿ ಕೆಲವೊಂದು ಅವರು ಕಾರ್ಯಕ್ರಮಗಳನ್ನ, ಇಲಾಖೆ ಕಾರ್ಯಕ್ರಮ ಅಥವಾ ಏನೋ ಈಗ ರಸ್ತೆ ಬದಿ ಅಥವಾ ಸರ್ಕಾರಿ ಜಮೀನು ಅಂತ ಅವರು ಅದಕ್ಕೆ ಬೆಳೆಸ್ಕೊಂಡಿರ್ತಾರೆ, ಇಟ್ಕೊಂಡಿರ್ತಾರೆ. ರೈತರಿಗೆ ಅಂತಲೇ ಸಾರ್ವಜನಿಕರಿಗೆ ವಿತರಣೆಗಾಗಿ ಅಂತಲೇ ಕೆಲವೊಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇರ್ಬೋದು, RSPD ಅಂತ ಇಂಥ ಯೋಜನೆಗಳಲ್ಲಿ ಬೆಳೆಸಿರ್ತಾರೆ. ಅಲ್ಲಿ ಲಭ್ಯ ಇಲ್ಲ ಅಂದರೆ ನೀವು, ನಿಮಗೆ ಎತ್ತರ ಯಾವುದಿದೆ ಅಲ್ಲಿ ಸ್ವಲ್ಪ ಅವ್ರಿಗೆ ವಿವರ ಕೇಳ್ಬೋದು, ಕೇಳಿ ಪಡಿಬೋದು. ಇಲ್ಲಾಂದರೆ ನೀವು ಒಂದು ಆನ್ಲೈನಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಈ ಸಸ್ಯಕ್ಷೇತ್ರ ಅಂತ ಒಂದು ನಮ್ಮಲ್ಲಿ ಒಂದು ವೆಬ್ಸೈಟ್ ಇದೆ, ಈ ನರ್ಸರಿ ಅಂತ ನೀವು ಟೈಪ್ ಸ್ವಲ್ಪ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಎಲ್ಲಿ ನಿಮಗೆ ನಿಯರ್ ಬೈ ಇರುತ್ತೆ, ನಿಮ್ಗೆ ಬೇಕಾದ ಸಸಿಗಳು ಅಥವಾ ಹತ್ತಿರಲಿದೆ ಅದೊಂದು ಮಾಹಿತಿ ಪಡಿಬೋದು. ಎರಡನೇದೇನು ಕೇಳಿದ್ರೆ, ನೀವು ರೈತರು ಮರಗಳನ್ನ ಅವರು ನೀವು ನಿಯಂತ್ರಣ ನೀವೇನು ಮಾಡೋಕ್ಕಾಗಲ್ವ ಅಥವಾ ಸಾಮಿಲ್ಗಳ ಮೇಲೆ ಇದು ಮಾಡೋಕ್ಕಾಗಲ್ವ ಅಂತ, ಕೆಲವೊಂದು ಸರ್ಕಾರದಲ್ಲೇ ರೈತರು ತಾವಾಗಿ ತಮ್ಮ ಜಮೀನಲ್ಲಿ ಬೆಳೆದಂಥ ಮರಗಳಿಗೆ ಕೆಲವೊಂದು ಎಕ್ಸಾಂಪ್ಷನ್ ಇದೆಪ್ಪ, ಅದಕ್ಕೇನೋ ನಿಮ್ಗೆ ಯಾವುದೇ ರಹದಾರಿ ಬೇಕಾಗಿಲ್ಲ. ಉದಾಹರಣೆಗೆ ನೀಲಗಿರಿ ಮರ, ಸರ್ವೆ ಮರ, ಎಬ್ಬೇವು, ಈ ಥರ ಮರಗಳಿಗೆಲ್ಲ ಏನು ಮಾಡಿದ್ದಾರೆ, ಒಂದು ಆ ನಿರ್ಬಂಧನ ತೆಗೆದಾಕಿದ್ದಾರೆ. ಹಾಗಾಗಿ ಆ ಮರಗಳಿಗೆ ಅವ್ರ ಜಮೀನಲ್ಲಿದ್ದವ್ರು ಕಟ್ಕೊಂಡಿದ್ರೆ ನಾವು ಅದನ್ನು ಅವ್ರಿಗೆ ನಾವು ತಡಿಲಿಕ್ಕಾಗಲಿ ಕೇಳೋಕ್ಕಾಗಲಿ ಬರೋದಿಲ್ಲ. ಆದರೆ ಕೆಲವೊಂದು ಮೀಸಲು ಮರಗಳನ್ನು ಬರ್ತವೆ, ಆ ಮರಗಳನ್ನ ಅವರು ಕಡಿಬೇಕಾದ್ರೆ ಮತ್ತು ಸಾಗಾಟ ಮಾಡಬೇಕಾದ್ರೆ ಖಂಡಿತವಾಗಿ ಅವರು ಅರಣ್ಯ ಇಲಾಖೆಯಿಂದ ಒಂದು ಅನುಮತಿ ಮತ್ತು ರಹದಾರಿನ ಪಡಿಬೇಕು. ಆ ಥರ ಅವರು ಪರ್ಮಿಟ್ ಇಲ್ಲದೆ ಇರೋ ಮರಗಳನ್ನೂ ಸಹ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಆ ಥರ ಸಾಮಾನ್ಯ ತಾವು ಹೇಳಿದ್ದೆ, ಈಗ ಬೆಂಗಳೂರಿನಲ್ಲಿ ಎಲ್ಲ ಕಡೆಯಿಂದ ಬರ್ತಿದೆ. ಹಾಗಾದ್ರೆ ನಮ್ಮಲ್ಲಿ ಈಗ ಆ ಪ್ರಾದೇಶಿಕ ವಿಭಾಗದವರಾಗ್ಬೋದು ಅಥವಾ ವಿಜಿಲೆನ್ಸ್ ಅಂತ ಒಂದು ವಿಂಗ್ ಇರ್ತದೆ ನಮ್ಮಲ್ಲಿ, ಅರಣ್ಯ ಸಂಚಾರಿ ದಳ ಅಂತ, ಅವರು ಆವಾಗವಾಗ ಮತ್ತು ಪೊಲೀಸರು ಕೂಡ ಒಂದು ಆ ಗಮನಕ್ಕೆ ಬಂದರೆ ಅದು ಕೇಸ್ಗಳನ್ನ ಮಾಡ್ತಾ ಇರ್ತಾರೆ. ನಾವು ಸಾಮಾಜಿಕ ಅರಣ್ಯದಿಂದ ನಾವು ಅದನ್ನು ಈ ರಕ್ಷಣೆ ಅಥವಾ ಕೇಸ್ಗಳನ್ನ ಹಾಕೋದು ನಮ್ಮ ವಿಭಾಗದಿಂದ ನಾವು ಮಾಡೋದಿಲ್ಲ. ಇದನ್ನು ಹೊರತುಪಡಿಸಿ ಕೂಡ ನೀವು ಏನಾರ ನಿಮ್ಮ ಗಮನಕ್ಕೆ ಆ ಥರ ಪದೇ ಪದೇ ಕಂಡು ಬರ್ತಿದೆ, ಈ ಥರ ಅಕ್ರಮಗಳು ನಡೀತಾ ಇದೆ ಅಂದರೆ, ನಮ್ಮದೊಂದು ಟೋಲ್ ಫ್ರೀ ನಂಬರ್ ಇದೆ 1926. ಆ ನಂಬರ್ಗೆ ನೀವು ಕರೆ ಮಾಡಿ ನೀವು ಒಂದು ಆ ದೂರ ಹೇಳಿದ್ರೆ ಅವರು ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಂಡು ಆ ಏರಿಯಾ ಹೇಳಿದ್ರೆ ಅವರು ಅಲ್ಲಿ ಬಂದು ಅಟೆಂಡ್ ಮಾಡ್ತಾರೆ. ದಯಾನಂದವ್ರೆ, ಓಕೆ ಸರ್, ಓಕೆ. 1926 ನಂಬರ್ ಸರ್, ಗೊತ್ತಿದೆ, ಟೋಲ್ ಫ್ರೀ ನಂಬರ್ ಗೊತ್ತಿದೆ. ಆಗ್ಲಿ ದಯಾನಂದ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹುಣಸೂರಿಂದ ಸುರೇಶ್ ಕೇಶವಮೂರ್ತಿ ಸರ್ ಅಧಿಕಾರಿಗಳು, ನಮಸ್ಕಾರ ಸರ್. ಆಯ್ತಾಯ್ತು, ಹೇಳಿಯಪ್ಪ. ನಿಮ್ಮ ಸರ್, ಇದು ಮಾಮೂಲಿ ಸರ್ಕಾರಿ ರೋಡಲ್ಲಿ ಹಳ್ಳಿಗಳಲ್ಲಿ ರೋಡ್ ಸರ್ಕಾರಿ ಜಾಗ ಸಸಿಗಳೆಲ್ಲ ನೆಟ್ಟಿರ್ತಾರಲ್ಲ, ನೆಡೋ ಅಂತಕ್ಕೆ ಫಾರೆಸ್ಟ್ ಅರಣ್ಯ ಇಲಾಖೆಯಿಂದ ಅವ್ರು ಅದಕ್ಕೆ ನೋಡ್ಕೊಳ್ಳೋದಕ್ಕೆ ಫಾರೆಸ್ಟ್ ಅಂತ ಇದ್ಮನ್ ಬಿಟ್ಟಿರ್ತಾರೆ. ಅವರು ಸರಿಯ ರೀತಿ ನೋಡ್ಕೊಳ್ಳೋದಿಲ್ಲ, ಯಾವಾಗ್ಲೋ ಬರ್ತಾರೆ ಯಾವಾಗ್ಲೋ ಹೋಯ್ತಾರೆ, ಜನಗಳು ಅದನ್ನ ಆಡ್ಮೆ ಸರ್ಸೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸರ್, ಅದಕ್ಕೆ ಏನ್ ಮಾಡೋದು ಅಂತ ಒಂದ್ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ. ತಡೀರಿ, ಆಮೇಲೆ ಇನ್ನೊಂದ್ ಪ್ರಶ್ನೆ ಸರ್. ತಡೀರಿ ಸರ್, ಸುರೇಶ್ ಅವರೇ, ಇವಾಗ ಈ ತರ ಎಲ್ಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ರೆ ಅಲ್ಲಿ ಹತ್ತಿರದ ನಮ್ಮ ಕಚೇರಿ ಅಥವಾ ಸಿಬ್ಬಂದಿಗಳು ಇರ್ತಾರಲ್ವಾ, ಲೋಕಲ್ ಸಿಬ್ಬಂದಿಗಳು, ಅವ್ರಿಗೊಂದು ಮಾಹಿತಿ ಕೊಟ್ರೆ ಅದೇನಿರುತ್ತೆ ನಾವು ಅಟೆಂಡ್ ಮಾಡ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ, ಇವಾಗ ರಸ್ತೆ ಬದಿ ಇರೋ ಸಸಿಗಳು ಬರೀ ಅರಣ್ಯ ಇಲಾಖೆಗೆ ಸೇರಿದಲ್ಲ, ಎಲ್ಲಾ ಜನರಿಗೂ ಸೇರಿರೋದು. ಹಾಗಾಗಿ ಆತರ ಎಲ್ಲಾದ್ರೂ ಯಾರಾದ್ರೂ ಬಂದು ಮೇಯಿಸ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೂ ಒಂದು ಅಧಿಕಾರ ಇರುತ್ತೆ ಅವರಿಗೆ ಮೇಯಿಸ್ಬೇಡಿ ಅಂತ ಹೇಳಲಿಕ್ಕೆ. ಬಟ್ ಆಗ್ಲಿಲ್ಲ ಅಂತಂದ್ರೂ ತೊಂದ್ರೆ ಇಲ್ಲ, ನೀವು ನಮ್ಮ ಸಿಬ್ಬಂದಿಗಳಿಗೆ ಒಂದು ಮಾಹಿತಿ ನೀಡಿದ್ರೆ ನಾವು ಅದನ್ನ ಏನಿದೆ ನೋಡ್ತೀವಿ. ಇನ್ನೊಂದ್ ಪ್ರಶ್ನೆ ಸರ್, ಇನ್ನೊಂದ್ ಏನಾದ್ರು ಮಾಮೂಲಿ ಹುಣಸುಟ್ಟು ಕ್ಯಾನಗರ ಹೋಗೋ ಮೇನ್ ರೋಡ್ ಅಲ್ಲಿ ಈಗ ಅದ ಹಳೆ ಮರಗಳು ಇರ್ತವೆ, ಅದನ್ನ ಮಾಮೂಲಿ ಕಡ್ಕೊಂಡು ಹೋಗಿ ಕಡಿದು ಕಡಿತಾರೆ, ಪರ ಇಷ್ಟ ಪಡುತ್ತೆ ಲೆಕ್ಕ ಇಲ್ಲಪ್ಪ ಏನಿಲ್ಲ, ಅದು ಎಲ್ಲಿಗೆ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಈಗ ಬರ್ತಾರೆ ಕಾಕಿ ಡ್ರೆಸ್ ಹಾಕೋತಾರೆ ಕಡಿತಾರೆ, ಹಿಂಗ್ ಹೋಯ್ತಾ ಇದೀವಿ ಟ್ಯಾಕ್ಟರ್ ತಗೊಂಡು ಹೇರ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಅದಕ್ಕೆ ಒಂದ್ ಏನ್ ಮಾಡ್ಬೇಕು ಅಂತ ಒಂದ್ ಪ್ರಶ್ನೆ ಸರ್. ನಂದು ಎರಡನೇ ಪ್ರಶ್ನೆ ಸುರೇಶ್ ಅವರೇ, ತಾವೇನ್ ಕೇಳ್ತಾ ಇದ್ದೀರಾ, ಹುಣಸೂರು ಕೇರ್ ನಗರ ರಸ್ತೆ ಬದಿಲಿ ಇರ್ತಕ್ಕಂಥ ಹಳೆ ಮರಗಳನ್ನ ಕಡಿದು ತಗೊಂಡೋಗ್ತಾರೆ ಅಂತ, ಅದು ಏನಾಗಿರ್ತಿದೆ ಅಂದರೆ ಯಾವುದೋ ಒಂದು ಅಭಿವೃದ್ಧಿ ವಿಚಾರದಲ್ಲಿ ರಸ್ತೆ ಅಗಲೀಕರಣನೋ ಮತ್ತೊಂದು ಮಾಡಬೇಕಾದ್ರೆ ಅಥವಾ ಅದು ಅದನ್ನು ತೆಗಿಬೇಕಂತ ಸಂಬಂಧ ಯಾವುದೋ ಇಲಾಖೆ ಸಂಬಂಧಿಸಿ ಇಲಾಖೆಯವರು ಅರ್ಜಿ ಕೊಟ್ಟಿರ್ತಾರೆ, ಅದ್ರ ಮೇಲೆ ಅವರು ಒಂದು ಸರ್ಕಾರಿ ದರವನ್ನು ನಿಗದಿಪಡಿಸಿ ಅದಕ್ಕೊಂದು ಆದೇಶ ಆಗಿ ಮರ ಕಡಿಕೆ ಆದೇಶ ಮಾಡಿ ಅದು ಹರಾಜು ಮಾಡಿ ಕಡಿಬೇಕು ಕಡಿತಾರೆ. ಅದನ್ನು ಹೊರತುಪಡಿಸಿ ನಿಮ್ಗೆ ಏನಾದ್ರು ಸಂಶಯ ಇದ್ರೆ ಆ ಸಂಬಂಧಪಟ್ಟಂಗೆ ನೀವು ಮಾಹಿತಿನ ಇಲಾಖೆಗೆ ಭೇಟಿ ಕೊಟ್ಟು ಇಂಥ ಜಾಗದಲ್ಲಿ ಈ ಮರ ಕಡ್ದಿದ್ದಾರೆ, ಯಾವ ಆಧಾರನ ಕಡಿದ್ರೆ ಒಂದು ಅಥವಾ ಒಂದು ಲೆಟ್ರ್ ಕೊಟ್ಟರು ಕೂಡ ಅದು ಡಿ ಸಂಪೂರ್ಣ ವಿವರಣೆ ನಿಮಗೆ ಸಿಗುತ್ತೆ. ಆ ಥರ ಯಾರಾದರೂ ಕೊನೆಯಲ್ಲಿ ದೂರವಾಣಿ ಸಂಖ್ಯೆ ಕೊಡಿಸ್ತೀನಿ ಬರ್ಕಳಿಯಪ್ಪ. ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ನಾವು ಚಾಮರಾಜನಗರ ತಾಲೂಕು ಜಯಣ್ಣ ಅಂತ ರೈತರು. ಹೇಳಿ ಜಯಣ್ಣ ಅವರೇ. ಅರಣ್ಯ ಅಧಿಕಾರಿಗಳಿಗೆ ನಮಸ್ಕಾರ. ನಮಸ್ತೆ ಜಯಣ್ಣ. ಹೇಳಿ ಸರ್. ಈಗ ನಮಗೆ ತೇಜಸ್ವತಿ ಎಲ್ಲ ಕೊಡ್ತೀರಾ ರೈತರಿಗೆ, ಬದುಗಳನ್ನ ಹಾಕೊಂಡಿದೆ ಅಂತ, ಅದಕ್ಕೆ ನೀವು ಸಹಾಯಧನ ಕೊಡ್ತೀರಾ, ಕೊಟ್ಟರು ನಮ್ಗೆ ಅದನ್ನ ಕಡ್ದು ದಪ್ಪ ಆದ್ಮೇಲೆ ನಾವು ಕಡ್ದು ಮಾರಕ್ಕೆ ಬಹಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ವರ್ಷ ಆದ್ರೂ ಲೈಸೆನ್ಸ್ ಆಗಲ್ಲ. ಈಗ ಜಯಣ್ಣ ಅವರ ಈ ಸಮಸ್ಯೆ ಏನನ್ನಕ್ಕೆ ಎಲ್ಲ ಕಡೆ ಎಲ್ರಿಗೂ ಇದೊಂದು ಎಲ್ಲ ಕಡೆ ನಮಗೆ ಕೇಳುವ ಪ್ರಶ್ನೆ, ಮತ್ತು ನಮಗೂ ಅನುಭವಕ್ಕೆ ಬಂದಿದೆ. ನಮ್ಮ ಜಮೀನುಗಳು ಕೂಡ ನಮಗೂ ಅದೇ ಸಮಸ್ಯೆ ಕಾಡ್ತಿದೆ. ಏನಪ್ಪ ಅಂದರೆ ಇಲ್ಲಿ ನಾವು ಎರಡು ಇಲಾಖೆಯವರು ಸ್ವಲ್ಪ ಜಂಟಿಯಾಗಿ ಸಮನ್ವಯದಿಂದ ನಾವು ಇದಕ್ಕೆ ಅರ್ಜಿ ಇದನ್ನು ಏನೋ ಪರ್ಮಿಟ್ ಕೊಡ್ಬೇಕಾದ್ರೆ ಎರಡು ಇಲಾಖೆ ಸೇರ್ಕೊಳ್ತೀವಿ. ನೀವು ಅರಣ್ಯ ಇಲಾಖೆಗೆ ಅರ್ಜಿ ಕೊಡ್ತೀರಿ, ನೀವು ಅರ್ಜಿ ಕೊಟ್ಟಮೇಲೆ ನಾವೇನು ಮಾಡ್ತೀವಿ, ಅದನ್ನು ಕಂದಾಯ ಇಲಾಖೆಗೆ ಈ ಮರ ಜಯಣ್ಣ ಅವ್ರ ಜಮೀನಿಗೆ ಇಂಥ ಸರ್ವೆ ನಂಬರ್ ಕೂಡ ಅವ್ರು ಸೇರಿದ್ದ ಅವ್ರ ಓನರ ಅಂತ ಒಂದು ವರ್ಷ ಆಯ್ತು ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಕೊಟ್ಟ ಮೇಲೆ ಕಂದಾಯ ಇಲಾಖೆಯಲ್ಲಿ ಅವರು ಸರ್ವೇರು ವಿ ಎ ಆರ್ ಐ ತಹಸೀಲ್ದಾರ್ ಅವರು ಅಲ್ಲಿ ಸ್ವಲ್ಪ ವಿಳಂಬ ಆಗೋದ್ರಿಂದ ಅದಕ್ಕೆ ಏನ್ ಮಾಡಿ ಈಗ ಆತರ ಆಗ್ತಾ ಇರೋದ್ರಿಂದ ಈಗ ಒಂದು ಅದಕ್ಕೊಂದು ಪರಿಹಾರ ಕಂಡ್ಕೋಬೇಕಲ್ಲ ಅಂತ ಏನ್ ಮಾಡಿದ್ದಾರೆ, ಮೇಲ್ಮಟ್ಟದಲ್ಲಿ ನಮ್ಮ ಮೇಲಾಧಿಕಾರಿಗಳು ಹಾಗೂ ಸಚಿವರ ಮಟ್ಟದಲ್ಲಿ ಕೂಡ ಅದು ಚರ್ಚೆ ನಡೀತಾ ಇದೆ. ಈಗೇನು ಕೃಷಿ ಇಲಾಖೆಯಿಂದ ಬೆಳೆ ವಿವರನ ಆರ್ ಟಿ ಸಿಗಳಲ್ಲಿ ಸೇರಿಸ್ತಾರೆ ನಿಮ್ಮ ರೈತ ಸಂಪರ್ಕ ಕೇಂದ್ರಗಳಿಂದ, ಅಲ್ಲಿ ಅದು ಸೇರಿಸ್ಬೇಕು. ಅದೊಂದು ಆ್ಯಪ್ ಅಲ್ಲಿ ಅದನ್ನ ಒಂದು ನಾವು ಅದೊಂದು ಮಾಡಿಸ್ಕೊಂಡು ಸೇರಿಸ್ಕೊಂಡ್ರೆ ಬೆಳೆ ಸಮೀಕ್ಷೆ ಆ್ಯಪ್ ಬೆಳೆ ಸಮೀಕ್ಷೆ ಆ್ಯಪ್ ಸೇರಿಸ್ಕೊಂಡ್ರೆ ಏನಾಗುತ್ತೆ ಅವಾಗ ನಿಮ್ಮ ಸೇರಿಸ್ಬಿಟ್ರೆ ಮರಗಳಿದಾವೆ ಅಂತ ಗೊತ್ತೇ ಬರಲ್ಲ. ಯಾವ ಮರ ಎಷ್ಟು ಮರ ಇದ್ರೆ ಆರ್ ಟಿ ಸಿ ಅಷ್ಟು ಸಾಕು ನಮ್ಗೆ ಅಭಿಪ್ರಾಯ. ಆರ್ ಟಿ ಸಿ ಇಲ್ಲ ಮರ ಇದೆ ಅಂದ್ರೆ ಅವಾಗ ನಮ್ಗೆ ಸುಲಭ ಆಗುತ್ತೆ, ಅದು ಒಂದು ತಿದ್ದುಪಡಿ ಕೂಡ ಆಗ್ಬೇಕು ಸರ್ಕಾರ ಮಾಡ್ತಾರೆ ಅಂತ ಕೂಡ ಅದು ನಡೀತದೆ, ಚರ್ಚೆ ನಡೀತದೆ. ಜಯಣ್ಣರೇ, ನಾವು ಒಂದು ಭರವಸೆನ ಇಟ್ಕೊಂಡಿದ್ದೀವಿ, ಬೇಗ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಜಯಣ್ಣ ರೈತ ಏನೋ ಒಂದು ಮದುವೆ ಮಾಡ್ಬೇಕಾಗಿರ್ತದೆ, ಮರ ಬೆಳೆದಿರ್ತದೆ, ಮಾರಕ್ಕಾಗಲ್ಲ. ಸತ್ಯ ಸತ್ಯ ಕಷ್ಟ ಅದು ಸರ್. ಆಮೇಲೆ ಇನ್ನೊಂದು, ನೀವು ಮಿನಿಸ್ಟ್ರಿಗಳು ಏನು ಗೊತ್ತಿಲ್ಲ, ನೀವು ಅಧಿಕಾರಿಗಳು ಅವ್ರಿಗೆ ಈ ಮನದಟ್ಟು ಮಾಡಿ ಈ ರೀತಿ ಮಾಡಿದ್ರೆ ಅನುಕೂಲ ಆಯ್ತು ರೈತರಿಗೆ ಅಂತ ವಿಚಾರ ಮುಟ್ಟಿಸ್ಬೇಕು ಸರ್ ದಯಮಾಡಿ. ಇಲ್ಲ, ಈಗರು ನಮ್ಮ ಸಾಹೇಬರು ತುಂಬಾ ಜ್ಞಾನವಂತರು ಮತ್ತೆ ಜನಗಳಿಗೆ ಸಮಾಜಕ್ಕೆ ಕೆಲಸ ಮಾಡಕ್ಕೆ ಯಾವಾಗ್ಲೂ ಆತರಿತಾ ಇರ್ತಾರೆ ಅವರು. ಆಗ್ಲಿ ಜಯಣ್ಣರೇ, ಒಳ್ಳೆ ವಿಚಾರ ಕೇಳಿದಿರಿ, ಪರಿಹಾರ ಸೂಚಿಸಿದರೆ. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಈಶ್ವರಪ್ಪ ಅಂತ ಗುಂಡ್ಲುಪೇಟೆಯಿಂದ. ಹೇಳಿ ಈಶ್ವರಪ್ಪ. ರಸ್ತೆ ಅಗಲೀಕರಣದ ಸಮಯದಲ್ಲಿ ಮರ ಕಡ್ದಾದ್ಮೇಲೆ ರಸ್ತೆ ಕಾಮಗಾರಿ ಮುಗಿದ್ಮೇಲೆ ಈಗ ಪುನಃ ಮರ ಬೆಳೆಸುವ ಕಾರ್ಯದಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ. ಇದ್ರ ಬಗ್ಗೆ ಏನ್ ಕಾರ್ಯಕ್ರಮ ಕೈಗೊಳ್ತಾವ್ರೆ ಅಂತ ಒಂದ್ ಪ್ರಶ್ನೆ. ಅಂದ್ರೆ ರಸ್ತೆ ಅಗಲ ಮಾಡಿದ್ಮೇಲೆ ಮತ್ತೆ ಅರಣ್ಯ ಇಲಾಖೆ ಅಲ್ಲಿ ಮರ ನೆಡ್ಬೇಕಲ್ಲ, ನೆಡ್ತಾ ಇಲ್ಲ ಯಾಕೆ ಅಂತ ಕೇಳ್ತಾರೆ. ಈಶ್ವರಪ್ಪ, ತಾವೇನು ಗುಂಡ್ಲುಪೇಟೆ ರಸ್ತೆ ಹೇಳ್ತಾ ಇದ್ದೀರಾ? ಇಲ್ಲ, ನಾನು ಸಂಪೂರ್ಣ ಕರ್ನಾಟಕದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಹೌದು, ತಾವು ಇಲ್ಲ ರಸ್ತೆ ಒಂದ್ಸರಿ ಪೂರ್ಣ ಆದ್ಮೇಲೆ ನಾವು ನಮ್ಗೆ ಹಣನ ಕೂಡ ಕಟ್ಟಿರ್ತಾರೆ. ನಾವು ಅದನ್ನ ನಾವು ಈಗ ನೀವು ಕೇಶಿಪ್ ರೋಡ್ ಅಂತ ನಾವು ವಾಸ್ತವ ಸತ್ಯ ಸರ್, ನೀವು ಹೇಳೋದು ವಾಸ್ತವಕ್ಕೆ ದೂರವಾಗಿದೆ. ಇವತ್ತು ನಾವು ಯಾವ ರಸ್ತೆಲಿ ಓಡಾಡಿದ್ರು ಮರ ರಸ್ತೆ ಬದಲು ಯಾವ ಮರನ ಕಾಣಿಸಲ್ಲ. ನಾವು ಹಳೆ ಕಾಲದಲ್ಲಿ ಬಂಡಿ ದಾರಿ ಇದ್ದಾಗ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಎರಡ್ ಕಡೆನೂ ಮರ ಇತ್ತು. ಸಾಲ ಮರ ತಿಮ್ಮಕ್ಕ ಅವ್ರ ಕಾನ್ಸೆಪ್ಟ್ ನೋಡ್ಕೊಂಡ್ರೆ ಇವತ್ತು ಯಾವ ರಸ್ತೆ ಬದಲು ಮರ ಇಲ್ಲ, ಇದು ವಾಸ್ತವ. ಈಗ ನೀವು ಕೊಳ್ಳೇಗಾಲದಿಂದ ಮಳವಳ್ಳಿ, ಮದ್ದೂರು, ಉಳಿಯೂರ್ದುರ್ಗ, ಕುಣಿಗಲ್ಲು, ತುಮಕೂರು, ಕೊರಟಗೆರೆ ತನಕ ಹೋದ್ರು ನೀವು ಈಗ ಒಂದು ಐದರಿಂದ ಎಂಟು ವರ್ಷದಲ್ಲಿ ಉದ್ದಕ್ಕೂ ನೀವು ಬೇವು, ಹೊಳೆ ಮತ್ತಿ, ಮಾಗನಿ ಎಲ್ಲ ಮರಗಳು ನೋಡಬಹುದು ನೀವು. ಅದೇ ತರ ಒಂದ್ 10-20% ಇರಬಹುದು, ಯಾವ ರಸ್ತೆ ಅದೇನಾಗುತ್ತೆ ನೆಟ್ಟಾಗ ಒಂದೇ ಸರಿ ನಿಮ್ಗೆ ಮರಗಳು ಅಂದ್ರೆ ಒಂದು 5-8 ವರ್ಷ ಆಗ್ಬೇಕು, ಅದು ಸ್ವಲ್ಪ ಕಾಣಬೇಕು ಅಂದ್ರೆ ನೋಡಿದ್ರೆ ಏನಾಗುತ್ತೆ ಬೇಸಿಗೆ ಅಂದ್ರೆ ಒಳ್ಳೆ 30-40 ವರ್ಷದಿಂದ ಹೇಳಕ್ಕೆ ಏನ್ ಕೆಲಸ ಮಾಡ್ತಾ ಇಲ್ವಂಗ, ನೀವ್ ಹೇಳೋದು 5 ವರ್ಷದ ಬಗ್ಗೆ ಮಾತಾಡ್ತಾ ಇದ್ರ, ಹಿಂದಿಂದ ಏನ್ ಮಾಡ್ತೀರಾ, ಏನೂ ಆಗಿಲ್ಲ ಕೆಲಸ. ಅದಕ್ಕೆ ಜಯಣ್ಣ ಈಶ್ವರಪ್ಪರ ಏನಂದ್ರೆ ಅದು ಈಗ ನಿಮ್ಗೆ 2018-19 ಒಂದು ಅರಣ್ಯ ಕೇಂದ್ರ ಸರ್ಕಾರದ ಒಂದು ಡೈರೆಕ್ಟರ್ ಒಂದು ಸಂಸ್ಥೆ ಇದೆ, ಅದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ, ಅವ್ರದ್ದು ರಿಪೋರ್ಟ್ ಇದೆ. ನಾವು ದೇಶದಲ್ಲೇ ನಾವು ಕರ್ನಾಟಕ, ನಾವು ಅತಿ ಹೆಚ್ಚು ಅರಣ್ಯ ವಿಸ್ತಾರ ಆದದ್ದು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರ್ತದೆ. ಅದು ಒಂದು ಕಡೆ ಜನಗಳ ಬೇಡಿಕೆನೂ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಮರಗಳನ್ನ ಕಡಿಬೇಕಾಯ್ತದೆ, ಅದಕ್ಕಿಂತ 5-10 ಕೂಡ ನೆಡು ಕಾರ್ಯಕ್ರಮ ಕೂಡ ಆಗ್ತಾ ಇರ್ತದೆ. ನಿಮ್ಮ ಪ್ರಶ್ನೆ ಕೇಳ್ತಾ ಇಲ್ಲ ಈಶ್ವರಪ್ಪನವ್ರೆ. ಅದೇ ಕಡಿಯೋದ್ರ ಬಗ್ಗೆ ನಾನು ಏನ್ ಮಾತಾಡ್ತಾ ಇಲ್ಲ, ಕಡ್ದಿದ್ದಾದ್ಮೇಲೆ ಕಾಮಗಾರಿ ಕಂಪ್ಲೀಟ್ ಆದ್ಮೇಲೆ ಬೆಳೆಸಿರೋ ಕೆಲಸದಲ್ಲಿ ತುಂಬಾ ಕಡಿಮೆ ಕಾರ್ಯಚಟುವಟಿಕೆ ಆಗ್ತಾ ಇದೆ ಅರಣ್ಯ ಇಲಾಖೆಯಿಂದ. ಆಯ್ತು, ಈಗಾಗಲೇ ನಮ್ಗೆ ಈಗ ಸರ್ ಬಜೆಟ್ ಕೂಡ ಅನೌನ್ಸ್ ಆಗಿದೆ, ನಮಗೆ ರಾಷ್ಟ್ರೀಯ ಅದು ಹಸಿರು ಪಥದೊಂದು ಯೋಜನೆ ಅಂತ 5,000 ಕಿಲೋಮೀಟರ್ಗೆ ಪ್ರತಿ ವರ್ಷ ನಾವು ಕವರ್ ಮಾಡ್ತಾ ಇದ್ದೀವಿ. ಈಗ ಈ ವರ್ಷ ಕೂಡ ಸ್ಟೇಟಲ್ಲಿ 5,000 ಕಿಲೋಮೀಟರ್ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಅದೇ ಥರ ಮೈಸೂರು ಜಿಲ್ಲೆಯಲ್ಲಿ ನಾವೀಗ 160 ಕಿಲೋಮೀಟರ್ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದೀವಿ ಸರ್ ಅವರೇ, ಅದನ್ನು ಕಂಪ್ಲೀಟ್ ಆಗುತ್ತೆ ಅಂತ ಭರವಸೆ ಇಟ್ಕೋಬೋದು. ಇನ್ನೊಂದು ಕಡೆ ಇನ್ನೊಂದ ಬರುವ 3-5 ವರ್ಷದಲ್ಲಿ ಎಲ್ಲ ರಸ್ತೆಗಳು ಕಂಪ್ಲೀಟ್ ಮಾಡಬೇಕು ಅನ್ನೋದೊಂದು ಸರ್ಕಾರದ ಇದಿದೆ, ಇಚ್ಛೆ ಇದೆ. ಒಳ್ಳೇದು ಈಶ್ವರಪ್ಪನವರ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ. ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ? ಸರ್ ನಮಸ್ತೆ, ನಾನು ಅಮ್ಮನ ಕಾರ್ಕಳದಿಂದ. ಹೇಳಿ ಅಮ್ಮಣ್ಣಿ ಅವರ. ಸರ್ ನಂದೊಂದು 2 ಪ್ರಶ್ನೆ ಇದೆ, ಕೇಳ್ಬೋದಾ? ಅರಣ್ಯಕ್ಕೆ ಸಂಬಂಧಪಟ್ಟರೆ ಟೋಟಲ್ ಆಗಿ ಪ್ರಾಣಿ ಮತ್ತು ಅರಣ್ಯ ಎಲ್ಲದಕ್ಕೆ ಕೇಳ್ಬಿಡಿ ಅಮ್ಮ. ನಮಸ್ತೆ ಸರ್. ಸರ್ ತುಂಬಾ ಚೆನ್ನಾಗಿ ಬರ್ತಾ ಉಂಟು ಸರ್ ಅತಿಥಿಗಳು, ನಂಗೆ ಇಷ್ಟ ಆಯ್ತು ಕಾರ್ಯಕ್ರಮ. ಸರ್ ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಫಾರೆಸ್ಟ್ ಏರಿಯಾ ಅಂತ ಹೇಳುವಾಗ ಅಲ್ಲಿಗೆ ನಾಡಿನಲ್ಲಿ ವಾಸಿಸುತ್ತಿರುವ ಮನುಷ್ಯರಿಗೆ ಯಾಕೆ ಅಲ್ಲಿ ಎಲ್ಲ ತಕ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ಬೇಕು ಬಿಡ್ಬೇಕು? ಅಥವಾ ಒಂದು ಪ್ರಶ್ನೆ ನಂದು, ಸಸ್ಯ ಗಿಡಗಳನ್ನೆಲ್ಲ ಯಾಕೆ ಕಟ್ ಮಾಡ್ಲಿಕ್ಕೆ ಬಿಡ್ಲಿಕ್ಕೆ ಪರ್ಮಿಷನ್ ಕೊಡಬಾರ್ದು? ಇನ್ನೊಂದು ಏನಂದ್ರೆ, ಈ ಪ್ರಾಣಿಗಳಂತ ಹೇಳುವಾಗ ಮೊನ್ನೆ ಅಷ್ಟೇ ಇತ್ತೀಚೆಗೆ ಒಂದು 5 ತಾಯಿ ಸಮೇತ ಸೇರಿ ಮರಿ ಸಮೇತ ಸೇರಿ ಬಂದು ಹಾಕಿದ ಒಂದು ರೀತಿ ಇದೆ ಸರ್, ಇದಕ್ಕೆ ಏನಾದ್ರೂ ಕೈಗೊಂಡಿದ್ದೀರಾ ಕ್ರಮವನ್ನು ಅಂತ? ಮತ್ತೆ ನಾವು ಇದನ್ನ ಯಾರ ಹತ್ರ ಕೇಳ್ಬೇಕು ಅಂದ್ರೆ, ನಾವು ಪ್ರಾಣಿ ಪ್ರಿಯ. ಆಯ್ತು ಆಯ್ತು, ಉತ್ತರ ಹೇಳ್ತಾರೆ ಅಮ್ಮಣ್ಣಿಯವ್ರೆ. ಅದೇ ನೀವು ಏನು ಹುಲಿಗಳ ಸಾವಿನ ಪ್ರಕರಣದ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ? ಉತ್ತರ ಹೇಳ್ತಾರೆ. ಅದು ನೀವು ಹೇಳಿದ್ದು MMLs ಅಲ್ಲಿ ಟೈಗರ್ ರಿಸರ್ವ್ ಅಲ್ಲಿ ಆಗಿರೋ ಒಂದು ಕೇಸ್ ಅದು. ಅದಕ್ಕೆ ಸೆಂಟ್ರಲ್ ಇಂದ ಒಂದು SIT ಟೀಮ್ ಒಂದು ಫಾರ್ಮ್ ಆಗಿರುತ್ತೆ, ಅದು ಬಿಟ್ಟು ಅದೊಂದು ಕೇಸ್ ರಿಜಿಸ್ಟರ್ ಆಗಿ ಅದರಲ್ಲಿ ಇಬ್ಬರನ್ನ ಅಕ್ಯೂಸ್ಡ್ ಗಳನ್ನ ಅರೆಸ್ಟ್ ಮಾಡಿಡ್ತಾರೆ, ಮತ್ತೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಸೊ ಫೈನಲ್ ನಮಗೆ ಅದು ಏನು ಅಂತ ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಮತ್ತೆ ಸರ್, ಈಗ ರಸ್ತೆ ಬದಿಯಲ್ಲೆಲ್ಲ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ, ಕಾರ್ಕಳದಲ್ಲಿ ಇರ್ಬೋದು ಎಲ್ಲ ಅಕೌಂಟ್ ಕಡಿತಾ ಇದ್ದಾರೆ. ಈಗ ನಾನು ಹೇಳುದು, ಮರ ಕಡಿತಾರೆ, ಮರ ನೆಟ್ಟಿದರೆ ಸರ್ಕಾರ ಆದೇಶ ಕೊಟ್ಟಿದೆ, ಜಾಗ ಬೇಕಾದಷ್ಟು ಮಾರ್ಗ ಉಂಟು, ಅದನ್ನೇ ಸರಿ ಮಾಡಿದ್ರೆ ಸಾಕಾಗ್ತದೆ. ಆದ್ರೂ ಮರ ಕಡಿತಾರೆ, ಅದರಲ್ಲಿ ಹಲವಾರು ಪಕ್ಷಿಗಳು ಗೂಡು ಕಟ್ಟಿ ಸತ್ತೋಗಿದಾವೆ, ಇದಕ್ಕೆ ಯಾರು ಕಾರಣ ಸರ್? ಯಾಕೆ ಈ ತರ ಸರ್ಕಾರ ಆದೇಶ ಕೊಡುದು? ಈಗ ಡೆವಲಪ್ಮೆಂಟ್ ಆಕ್ಟಿವಿಟಿ ಆಗಿರೋದ್ರಿಂದಾಗಿ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಮರ ಕಡಿಯೋದು ಕೆಲವೊಮ್ಮೆ ಅವಶ್ಯಕತೆ ಆಗಿರುತ್ತೆ. ಸೊ ನೀವು ಹೇಳಿದಾಗೆ ಅದರಲ್ಲಿ ಪಕ್ಷಿ ಇದ್ದು ಗೂಡಿದ್ದು ಆ ಥರ ಏನಾದರೂ ಗಮನಕ್ಕೆ ಬಂದಿದ್ರೆ, ಇವಾಗ ಮರ ಕಡಿಯೋ ಸಮಯದಲ್ಲಿ ಗಮನಕ್ಕೆ ಬಂತು ಅಂದರೆ, ಅಂಥ ಮರಗಳನ್ನ ಆ ಟೈಮಿಗೆ ಕಟ್ ಮಾಡೋದು ನಿಲ್ಲಿಸಿ ನೆಕ್ಸ್ಟಿಗೆ ಗೂಡು ಮರಿ ದೊಡ್ಡದಾಗಿ ಹೋದ್ಮೇಲೆ ಮಾಡೋ ಒಂದು ಕ್ರಮ ಕೈಗೊಳ್ಬೋದು. ಆ ಥರ ನಿಮ್ಮ ಗಮನಕ್ಕೆಲ್ಲಾದರೂ ಬಂದಿದ್ರೆ ಆವಾಗಲೇ ಅಲ್ಲಿ ಹತ್ತಿರದ ಇಲಾಖೆ ಸಿಬ್ಬಂದಿಗಳಿಗೆ ಒಂದು ಮಾಹಿತಿ ನೀಡಿದರೆ. ಇದನ್ನು ಯಾರು ಗಮನಿಸುವುದಿಲ್ಲ, ಹೋಗಿ ಅಂತ ಬಿಡ್ತಾರೆ. ಇಲ್ಲ, ನೀವು ಹಾಗೆ ಇರುವಾಗ ಗಮನಕ್ಕೆ ತನ್ನಿ, ಇಲಾಖೆಯ ಗಮನಕ್ಕೆ ತನ್ನಿ, ತಂದು ಅದ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಒಳ್ಳೇದು ಅಮ್ಮಣ್ಣಿನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ರಮೇಶ್ ಪಿ ರಂಗ ಸಮುದ್ರ ಅಂತ. ಹೇಳಿ ರಮೇಶ್ ಅವರು. ಸರ್ ನಂದು 2 ಪ್ರಶ್ನೆ ಇದೆ. ಏನಂದ್ರೆ, ಮೊದಲನೇದಾಗಿ ಈಗ ನಮ್ಮ ರಾಷ್ಟ್ರದ 33%, ನಮ್ಮ ರಾಜ್ಯದ 33%, ಅದೇ ತರ ನಮ್ಮ ಜಿಲ್ಲೆಯ 33%, ನನ್ನ ಗ್ರಾಮದ 33%, ಅಟ್ಲೀಸ್ಟ್ ನನ್ನ ಮನೆಯ 33% ಹಸಿರೀಕರಣ, ಮನೆಯಿಂದಲೇ ಗಿಡ ಮರ ನೆಡಕಾಗದೋದ್ರು ಒಂದು ಸ್ಪಾಟ್ ಅಲ್ಲಿ ಒಂದು 33%, 30-40 ಜಾಗ ಇದ್ರೆ ಅದ್ರಲ್ಲೊಂದು ಹಸಿರೀಕರಣ ಮಾಡ್ಕೊಳ್ಳುವಂತದ್ದು, ಅದೇ ತರ ಒಂದು ಗ್ರಾಮಕ್ಕೆ ಕನಿಷ್ಠ ಒಂದು 33% ಗಿಡಗಳಿರ್ಬೇಕು ಅಂತಕ್ಕಂತ ಒಂದು ಕಾಯ್ದೆ. ಆತರ ಇದ್ದಾಗ ಸರ್ ಇಡೀ ಗ್ರಾಮ ಮಟ್ಟದಿಂದ ಮನೆ ಮಟ್ಟದಿಂದ ಗ್ರಾಮ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ತನಕ ಹಸಿರೀಕರಣ ಆಗುತ್ತೆ. ಇದನ್ನ ದಯಮಾಡಿ ಅರಣ್ಯ ಇಲಾಖೆಯವರು ಇದೊಂದು ಕಾಯ್ದೆ ತರ ಮಾಡ್ಬೇಕು ಸರ್, ಜನರಲ್ಲಿ ಇದೊಂದು ಇದೊಂದು ಚಳುವಳಿ ತರ ಹುಟ್ಟಾಕ್ಬೇಕು ಮೊದಲನೇದು ಸರ್. ಎರಡನೇದು ಏನಂತಂದ್ರೆ, ಈಗ ನಮ್ಮ ರಂಗಸಮುದ್ರದಲ್ಲಿ ಮೈಸೂರು ಮಳವಳ್ಳಿ ರೋಡಲ್ಲಿ ಪ್ರಾಯಕ್ಕೆ ಬರದ ಇನ್ನೂ ಎಳೆಯ ರಂಬೆ ಕೊಂಬೆಗಳನ್ನ ಕತ್ತರಿಸಿ ಅದನ್ನ ಪುಡಿ ಮಾಡಿ ನುಚ್ಚು ಮಾಡಿ ಅದನ್ನ ಎಲ್ಲಿಗಾಗ್ತಾರೋ ಗೊತ್ತಿಲ್ಲ, ಅದು ಬಹುಶಃ ಫಾರ್ಮಿಕ ಸೀಟ್ಗೆ ಆಗ್ತಾರೋ ಏನೋ ಗೊತ್ತಿಲ್ಲ, ಆತರ ನುಚ್ಚು ಮಾಡುವಂತ ಮಿಷಿನ್ಗಳನ್ನ ಎರಡನ್ನ ಅನುಮತಿ ಕೊಟ್ಟಿದ್ದಾರೆ. ಅದು ಯಾರು ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದ್ಯಾ? ರಸ್ತೆ ಬದಿಗಳಲ್ಲಿ ಪ್ರಾಯಕ್ಕೆ ಬರದೇ ಇರೋ ಮರಗಳನ್ನು ರಂಬೆ ಕೊಂಬಗಳನ್ನ ಕತ್ತರಿಸಿ ತಗೊಂಡ್ಬಂದು ಅಲ್ಲಿ ಕೊಟ್ರೆ ಅದನ್ನ ನುಚ್ಚು ಮಾಡಿ ಲಾರಿಗಳಲ್ಲಿ ತುಂಬ ರಾಜಾರೋಷವಾಗಿ ಮೇಯ್ನ್ ರೋಡಲ್ಲಿ ತುಂಬತಾವ್ರೆ ಸರ್. ಇದು ಇದು ಯಾವ ಮಟ್ಟದಲ್ಲಿ ಒಳ್ಳೇದು ಅಂತ ಗೊತ್ತಿಲ್ಲ. ದಯಮಾಡಿ ಅಧಿಕಾರಿಗಳು ಇವೆರಡು ವಿಚಾರನ ಸ್ವಲ್ಪ ಗಮನಕ್ಕೆ ತರಬೇಕು ಸರ್. ರಮೇಶ್ ಅವರೇ, ತಮ್ಮ ಮೊದಲನೇ ಪ್ರಶ್ನೆ ಏನಿದೆ, ಪ್ರತಿಯೊಬ್ಬರದು ಒಂದು ನಾಗರಿಕ ಜವಾಬ್ದಾರಿ ಸಂವಿಧಾನದಲ್ಲಿ ಕೂಡ ಹೇಳಿದೆ, ನಾವು ಕನಿಷ್ಠ 33% ಮನೆಯಿಂದ ಹಿಡಿದು ನಾವು ಎಲ್ಲ ಮಾಡ್ಬೇಕಂತ ಅದು ನಿರಂತರ ನಡೀತಾ ಇರ್ತದೆ. ಸ್ವಲ್ಪ ಅವೇರ್ನೆಸ್ ಈ ಮುಂಚೆ ದಿನ ದಿನ ಜಾಸ್ತಿ ಆಗ್ತಾ ಇರ್ತದೆ, ತಾವು ಕೂಡ ಗಮನಿಸಿರ್ತೀರಿ. ಎರಡನೇದು ಏನಂದ್ರೆ, ಈಗ ನೀವೇನು ಮರನ ಪೌಡರ್ ಮಾಡಿ ತುಂಬ್ತಾರೆ ಅದು ಕೇಳಿದಿಲ್ವ ಅಂದ್ರೆ, ಅದೇನಾರ ಸರ್ಕಾರಿ ಜಾಗದಲ್ಲಿ ಯಾವ್ದಾರ ಮರಗಳನ್ನ ಸರ್ಕಾರದ ಸಮ